ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ. ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಹಾಯ್ ಅಣ್ಣ, JSS STU ಬಗ್ಗೆ ತುಂಬಾ ಕೇಳಿದೀನಿ, ಆದ್ರೆ ಕ್ಯಾಂಪಸ್ ಒಂದ್ಸಲ ಎಕ್ಸ್ಪ್ಲೋರ್ ಮಾಡ್ಬೇಕು. ಪರ್ಫೆಕ್ಟ್ ಟೈಮಿಂಗ್ ಇದೆ, May 31st ಬೆಳಗ್ಗೆ 10:00 ಓಪನ್ ಡೇ 2025 ನಡೀತಿದೆ. JSS STU SJC ಕ್ಯಾಂಪಸ್ ಮೈಸೂರಿನಲ್ಲಿ ನಿಮ್ ತರ ಫ್ಯೂಚರ್ ಸ್ಟೂಡೆಂಟ್ಸ್ ಗೆ ಇದೆ ಚಾನ್ಸ್. ಅಲ್ಲಿ ಏನೇನಿರುತ್ತೆ? ಪ್ರಾಜೆಕ್ಟ್ ಎಕ್ಸಿಬಿಷನ್ಸ್, ಲ್ಯಾಬ್ ಡೆಮೋಸ್, ಫ್ಯಾಕಲ್ಟಿ ಮತ್ತು ಸ್ಟೂಡೆಂಟ್ಸ್ ಜೊತೆ ಇಂಟರಾಕ್ಷನ್, ಫುಲ್ ಕ್ಯಾಂಪಸ್ ಲೈಫ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂಡ್ ಅವತ್ತು ಪೋಸ್ಟರ್ ಪ್ರೆಸೆಂಟೇಷನ್ ಕೂಡ ಇದೆ. ಪೋಸ್ಟರ್ ಪ್ರೆಸೆಂಟೇಷನ್ ಸಸ್ಟೈನಬಿಲಿಟಿ ಇನ್ ಹೆಲ್ತ್, ಎನರ್ಜಿ ಅಂಡ್ ಎನ್ವಿರಾನ್ಮೆಂಟ್ ನಂತಹ ಟಾಪಿಕ್ಸ್ ಮೇಲೆ ನೀನು ಕೂಡ ಪಾರ್ಟಿಸಿಪೇಟ್ ಮಾಡು, ಪ್ರೈಸಸ್ ಕೂಡ ಗೆಲ್ಬಹುದು. ನೀವು ಕೂಡ ಮಿಸ್ ಮಾಡಬೇಡಿ JSS STU ಇದೆ May 31st SJC ಕ್ಯಾಂಪಸ್ ಮೈಸೂರು. LIC ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಪಶು ಆಹಾರ ನಿರ್ವಹಣೆಯನ್ನು ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚನ್ನೇಗೌಡ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮದ ಕಡೆಯ ಕಂತು ಇವತ್ತು ಪ್ರಸಾರ ಆಗ್ತಾ ಇದೆ. ಕೇಳುಗರೆ, ನಿಮಗೆ ಗೊತ್ತಿರೋ ಹಾಗೆ ಕೃಷಿ ದೀವಿಗೆ ಎನ್ನುವಂತಹ ಬಾನುಲಿ ಸರಣಿ ಮುಕ್ತಾಯ ಆದ ಮೇಲೆ ಈ ಬಾನುಲಿ ಸರಣಿಯನ್ನು ನಾವು ಉದ್ಘಾಟನೆ ಮಾಡಿದ್ವಿ. ಕಳೆದ ವರ್ಷ ಡಿಸೆಂಬರ್ 11 ಕೋಲ್ಮನ್ ಸಭಾಂಗಣ VC ಫಾರಂನಲ್ಲಿ ಮೊದಲ ಕಾರ್ಯಕ್ರಮ ಡಿಸೆಂಬರ್ 18 ಪ್ರಸಾರ ಆಯಿತು. ಸುಮಾರಾಗಿ 24 ಕಾಲ ನಿರಂತರವಾಗಿ ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ನಿಮಗೆ ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಇದು ಈ ಬಾನುಲಿ ಸರಣಿಯ ಕಡೆ ಕಾರ್ಯಕ್ರಮ. ಈ ಕಾರ್ಯಕ್ರಮದೊಂದಿಗೆ ಈ ಸರಣಿ ಮುಕ್ತಾಯವಾಗ್ತಾ ಇದೆ. ಡಾಕ್ಟರ್ ಚನ್ನೇಗೌಡ ಅವರು ನನ್ನ ಜೊತೆಯಲ್ಲಿ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ವಿಶೇಷವಾಗಿ ಪಶು ಆಹಾರದ ತಜ್ಞರು ಹಾಗೆ ಪಶು ವೈದ್ಯರು ಕೂಡ, ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಮೇವಿಗೆ ಸಂಬಂಧಪಟ್ಟಂತೆ, ಜಾನುವಾರುಗಳ ಆಹಾರಕ್ಕೆ ಸಂಬಂಧಪಟ್ಟಂತೆ ತಾವು ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಚನ್ನೇಗೌಡರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ದೂರವಾಣಿ ಸಂಖ್ಯೆಯನ್ನು ಈಗಾಗಲೇ ಹೇಳಿದ್ದೀವಿ, ಆದರೂ ಮತ್ತೊಮ್ಮೆ ಹೇಳ್ತೀವಿ, ದಯಮಾಡಿ ಬರ್ಕೊಳ್ಳಿ. 251258 STD ಕ್ರಮ ಸಂಖ್ಯೆ 0821. ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾರು, ಎಲ್ಲಿಂದ ದಯಮಾಡಿ ಹೇಳಿ? ತಾಲೂಕು ಸೋಸ್ಲೆ ಗ್ರಾಮದಿಂದ ನಮಸ್ಕಾರಗಳು. ಕಾರ್ಯಕ್ರಮ ಸ್ವಾಗತ. ನಂದು ಏನ್ ಪ್ರಶ್ನೆ ಇದೆ ಗುರುಗಳ ಕೇಳಿ. ಮಾಧವ್ ಶೆಟ್ರೆ ಸರ್, ಒಂದ್ ಪ್ರಶ್ನೆ. ಈ ಹಾಲು ಕರೆಯುವ ತೀರ್ಸನ್ನ ಗರ್ಭ ಕಟ್ಟಿರೋ ಹಸುಗಳಿಗೂ ಕರುಗಳಿಗೂ ಹಾಕ್ಬೋದೆ ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಗರ್ಭವತಿ ಆಗಿರತಕ್ಕಂಥ ಹಸುಗೆ ಲಸಿಕೆ ಕೊಡೋದು ಆವಾಗ ಕೊಡೋದು ಉತ್ತಮನೋ, ಇಲ್ಲ ಜನನ ಆದ್ಮೇಲೆ ಕೊಡೋದು ಉತ್ತಮನೋ ಅಂತ ಎರಡನೇ ಪ್ರಶ್ನೆ ಗುರುಗಳ. ಓಕೆ, ನಮಸ್ಕಾರ. ನಮಸ್ಕಾರ ಗುರುಗಳ. ಹಾಲು ಕರೆಯುವ ಹಸುಗಳು ಕೊಡುವಂಥ ಫೀಡನ್ನೇ ಗರ್ಭಧರಿಸುವಂಥ ಹಸುಗಳಿಗೂ ಕೊಡ್ಬೋದು, ಕೊಡೋದ್ರಿಂದ ಏನು ತೊಂದರೆ ಏನಾಗೋದಿಲ್ಲ. ಆದರೆ ಗರ್ಭಧರಿಸಿದ ಹಸುಗಳಿಗೇನೆ ಕೆಲವು ಅಂಶಗಳನ್ನು ಕ್ಯಾಲ್ಸಿಯಮನ್ನು ಕಮ್ಮಿ ಇಟ್ಟಿರ್ತೀವಿ, ಫಾಸ್ಫರಸನ್ನು ಕಮ್ಮಿ ಇಟ್ಟಿರ್ತೀವಿ, ಮತ್ತು ಉಪ್ಪಿನ ಅಂಶವನ್ನು ಕಮ್ಮಿ ಇಟ್ಟಿರ್ತೀವಿ, ಪ್ರೋಟೀನ್ ಕಮ್ಮಿ ಇಟ್ಟಿರ್ತೀವಿ. ಹಾಗಾಗಿ ಅದು ಸಿಗೋದಿಲ್ಲ. ಇದು ಹಾಲು ಕರೆಯೋ ಹಸುಗಿಟ್ಟಿರುವಂಥದ್ದು ಜಾಸ್ತಿ ಇರ್ತದೆ, ಅದು ಪ್ರಮಾಣ ಜಾಸ್ತಿ ಆಗುತ್ತೆ. ನಾನೇನು ಸಜೆಸ್ಟ್ ಮಾಡ್ತೀನಿ, ಒಂದು ಕೆಲವೊಂದು ತಯಾರಕರು ಗರ್ಭಧರಿಸಿದ ಹಸುಗಳಿಗೆ ಅಂತಲೇ ಫೀಡ್ಸನ್ನು ಮಾಡ್ತಾರೆ, ಅದನ್ನು ತಗೊಳ್ಬೋದು. ಇಲ್ಲ ಅಂದರೆ ಹಾಲು ಕರೆಯೋ ಹಸುಗಳು ಫೀಡ್ಸನ್ನೇ ತಗೊಂಡು ಅರ್ಧವನ್ನು ಹಾಲು ಕರೆಯೋ ಹಸು ಫೀಡ್ಸನ್ನು ಹಾಕೊಳ್ಳಿ, ಇನ್ನರ್ಧವನ್ನು ಬೂಸ ಅಥವಾ ಕಡಲೆ ಒಟ್ಟು ಆ ಥರದ್ದನ್ನು ಮಿಕ್ಸ್ ಮಾಡ್ಕೊಂಡು ಕೊಟ್ಟರೆ ಒಳ್ಳೆಯದು. ಈಗ ಉದಾಹರಣೆಗೆ ಒಂದು ದಿನಕ್ಕೆ ಒಂದು 3 ಕೆಜಿ ಕೊಡ್ತೀರಿ ನೀವು ಗರ್ಭಧರಿಸಿದ್ಗೆ, 3 ಕೆಜಿ ಕೊಟ್ಟರೆ ಅದರಲ್ಲಿ 1.5 ಕೆಜಿ ಹಾಲು ಕರಿ ಹಸುವಿನ ಫೀಡ್ಸು, ಇನ್ನೊಂದು 1.5 ಕೆಜಿ ಬೂಸ ಮತ್ತು ಕಡಲೆ ಒಟ್ಟು ಮಿಕ್ಸ್ ಮಾಡಿ ಕೊಟ್ಟರೆ ಸರಿ ಹೋಗುತ್ತೆ, ಅಂದಾಜು ಅಂದಾಜು ಸರಿ ಹೋಗುತ್ತೆ. ಇಲ್ಲ, ಕರುಗಳಿಗೆ ಕೊಡ್ಲಿಕ್ಕೆ ಆಗಲ್ಲ, ಕರುಗಳಿಗೇನೆ ಬೇರೆ ಆಹಾರ ಕೊಡಬೇಕಾಗತ್ತೆ. ಉತ್ತಮ ಅಂದರೆ ಕರುಗಳಿಗೆ ನೀವೇ ಕೈಯಲ್ಲಿ ತಿಂಡಿಯನ್ನೇ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಒಟ್ಟು ಬೂಸ ಹಿಂಡಿ ಮತ್ತು ಜೋಳದ ನುಚ್ಚು ಈ ಥರದನ್ನು ನೀವೇ ಮಿಕ್ಸ್ ಮಾಡ್ಕೊಂಡು ರಾಗಿ ಹಿಟ್ಟು ತಿನ್ನಿಸ್ಬೋದು ಸರ್? ರಾಗಿ ಹಿಟ್ಟು ತಿನ್ನಿಸ್ಬೋದು, ಏನು ತೊಂದರೆ ಇಲ್ಲ, ತಿನ್ನಿಸ್ಬೋದು. ಆದರೆ ಹಿಟ್ಟನ್ನು ತಿನ್ಸಕ್ಕೆ ಬದಲಾಗಿ ರಾಗಿ ನುಚ್ಚು ಮಾಡಿ ಅದನ್ನು ಬೆರೆಸಿಕೊಡಿ ಬೆಸ್ಟ್. ಸರಿ ಸರ್. ನುಚ್ಚು ಮಾಡಿ ಬೆರೆಸಿಕೊಡಿ. ಈಗ ಜೋಳಕ್ಕೆ ಬದಲಾಗಿ ರಾಗಿ ನುಚ್ಚು ಮಾಡಿ ದಪ್ಪಕ್ಕೆ ರಾಗಿ ಒಡಿಸ್ಕೊಳ್ಳಿ, ಅದನ್ನು ಮಿಕ್ಸ್ ಮಾಡಿ ಕೊಡಿ. ಈಗ 100 ಕೆಜಿ ಜೋಳ, ಈಗ ಉದಾಹರಣೆಗೆ 1 ಟನ್ ಫೀಡಲ್ಲಿ 1 ಕೆಜಿ ಮಾಡ್ತೀರಿ, ಅದರಲ್ಲಿ 1 ಕೆಜಿ ಜೋಳ ಹಾಕ್ತೀರಿ, 1 ಕೆಜಿ ರಾಗಿ ಹಾಕೊಳ್ಬೋದು, 2 ಕೆಜಿ ಜೋಳ ಹಾಕೊಳ್ಬೋದು. ನುಚ್ಚು ಮಾಡಿಸ್ಕೊಳ್ಳಿ. ನುಚ್ಚು ಮಾಡದೆ ಹಾಕಿದ್ರೆ ಹಾಗೆ ಬರುತ್ತೆ ಸಗಣಿಯಲ್ಲಿ, ಜೀರ್ಣ ಆಗಲ್ಲ. ಹಾಗಾಗಿ ಇನ್ನೊಂದು ಏನೋ ಪ್ರಶ್ನೆ ಕೇಳಿದ್ರಿ, ಲಸಿಕೆ. ಈ ಹಸುಗಳಲ್ಲಿ ಸಾಮಾನ್ಯವಾಗಿ ಲಸಿಕೆ ಮಾಡುವಂಥದ್ದು 2, 1 ಕಾಲುಬಾಯಿ ಜ್ವರ, ಇನ್ನೊಂದು ಗಂಟಲು ಬೇನೆ ಅಂತ ಕರಿತೀವಿ, HS ಅಂತ ಕರಿತೀವಿ, ಮಳೆಗಾಲದಲ್ಲಿ ಮಾಡ್ತೀವಿ. 9 ತಿಂಗಳ ತನಕನೂ ನೀವು ಗರ್ಭ ಧರಿಸಿದ್ರೂ ಮಾಡ್ಬೋದು. ಕರು ಹಾಕೋದು ಇನ್ನೊಂದು 1 ವಾರ ಅಥವಾ 15 ದಿವಸ ಇದೆ ಅಂದರೆ ಆಗ ಮಾತ್ರ ಬೇಡ, ಕರು ಹಾಕಿ ಆದಮೇಲೆ ಮಾಡಿಸಿ. ಇಲ್ಲ ಸರ್, ಇನ್ನೂ 1 ತಿಂಗಳಾಯ್ತು ಕರು ಹಾಕ್ಲಿಕ್ಕೆ, ಮಾಡಿಸ್ಬೋದು, ಏನು ತೊಂದರೆ ಇಲ್ಲ, ಅದರಿಂದ ಏನು ತೊಂದರೆ ಆಗಲ್ಲ, ನಾವು ಮಾಡಿದ್ದೀವಿ, ಏನು ಪ್ರಾಬ್ಲಮ್ ಆಗಲ್ಲ. ಕೆಲವರೆಲ್ಲ ಕೆಲವು ಪಶುವೈದ್ಯರಲ್ಲಿ ಅಳುಕು ಇದೆ, ಅದು ಗರ್ಭ ಧರಿಸಿರೋ ಹಸುಗಳಿಗೆ ಮಾಡಿದ್ರೆ ಕಂದಾಗ್ತವೆ, ಅಬಾರ್ಷನ್ ಆಗುತ್ತೆ ಅಂತ. ಇಲ್ಲ, ಏನಾಗಲ್ಲ. ಆಮೇಲೆ ಯಾವುದೋ ಒಂದು 1000ದಲ್ಲಿ 1 ಕಂದಾಕ್ಬೋದು. ಹಂಗಂತ 999ಕ್ಕೆ ನೀನು ಲಸಿಕೆ ಹಾಕಲಿಲ್ಲ ಅಂದರೆ ಕಾಯಿಲೆ ಬರುತ್ತೆ. ಹಾಗಾಗಿ ನೀವು RS ತಗೊಳ್ಳೇಬೇಕಾಗತ್ತೆ. ಈಗ ಕರೋನಾದಲ್ಲೂ ಕೆಲವ್ರಿಗೆ ವ್ಯಾಕ್ಸಿನ್ ರಿಯಾಕ್ಷನ್ ಆಯಿತು, ಹಾಗಂತ ಕರೋನಾ ವ್ಯಾಕ್ಸಿನ್ ಮಾಡದೇ ಇರೋಕ್ಕಾಗತ್ತಾ? ಹಾಗೆ ಹಾಗಾಗಿ ಮಾಡಿಸಿ, ಏನು ತೊಂದರೆ. ಒಳ್ಳೆಯದು ಮಾಧವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್, ಆಹಾರ ಪಶುಗಳದ್ದು ಹೇಗಿರಬೇಕು ಅಂತೀರಿ? ಓಕೆ, ಬಹುಮುಖ್ಯವಾಗಿ ಹೈನುಗಾರಿಕೆ ಭಾರತ ದೇಶದಲ್ಲಿ ಉದ್ಯಮ ಅಂತ ಇವತ್ತಿಗೂ ಕರೀಲಿಕ್ಕಾಗಲ್ಲ. ಎಲ್ಲೋ ಕೆಲವರು ಹಣವಂತರು ದೊಡ್ಡ ದೊಡ್ಡ ಫಾರ್ಮನ್ನು ಹಸುಗಳನ್ನು ಸಾಕಿದ್ದಾರೆ, ಬಂಡವಾಳ ಹಾಕಿದ್ದಾರೆ. ಅದು ಕೇವಲ 2%ಗಿಂತ ಕಮ್ಮಿ ಇರುವಂಥದ್ದು. ಇನ್ನು 98% ಜೀವನಾಂಶ, ಲೈವ್ಲಿಹುಡ್, ಜೀವನಕ್ಕೋಸ್ಕರ ಹಸು ಸಾಕೊಂಡಿರೋದು. ಒಂದು ದೂರವಾಣಿ ಕರೆ ಇದೆ ಸರ್. ಆಗಲಿ ಸರ್. ನಮಸ್ಕಾರ ಆಕಾಶವಾಣಿ, ಹೇಳಿ ಸರ್, ಯಾರು ಎಲ್ಲಿಂದ? ನಮಸ್ತೆ ಸರ್, ಕೆಲಸ ಮುಗಿಸೋರ್ಗೆ ಅಂತ ಡಾಕ್ಟರ್ ಚನ್ನೇಗೌಡರಿಗೆ. ನಮಸ್ಕಾರ. ನಮಸ್ಕಾರ. ತಾವ್ಯಾರು ಸ್ವಾಮಿ? ನಾವು ಮಂಡ್ಯ ತಾಲೂಕು ಹೆಚ್ಕೊಳ್ಳಿ, ಸೋಮಶೇಖರ್ ಬಂದ್ಬಿಡ್ತಾ. ಹೇಳಿ ಸೋಮಶೇಖರ್. ಹೋಗ್ಬಿಡಿ ಸರ್. ಈಗ ಹಸುಗಳಿಗೆ ಹೇಳಿ, ಹಸುರು ಮೇವು 8 ಕೆಜಿ ಹಾಕ್ಬೇಕು, ಒಣಮೇವು 8 ಕೆಜಿ ಹಾಕ್ಬೇಕು ಪ್ರತಿದಿನ? ಇದನ್ನ ಲೆಕ್ಕ ಹಾಕೋದು ಹೇಗೆ ಅಂದ್ರೆ ಸರ್, ಅದರಲ್ಲಿರುವಂತ ನೀರಿನ ಅಂಶವನ್ನ ಕಳೆದು ಲೆಕ್ಕ ಹಾಕ್ಬೇಕು. ಆಕ್ಚುಲಿ ಈಗ ಹಸಿ ಮೇವು ತಗೊಂಡ್ರೆ ನೀವು 85% ನೀರೇ ಇರುತ್ತೆ, 10 ಕೆಜಿ ಕೊಟ್ಟರೆ 8.5 ಕೆಜಿ ನೀರೇ, 1.5 ಕೆಜಿ ಮಾತ್ರ ಡ್ರೈ ಸಿಗೋದು, ಅದನ್ನು ಮಾತ್ರ ಲೆಕ್ಕ ಹಾಕೋದು ನಾವು. ಹಾಗಾಗಿ ನೀವು ಯಾವ ಹಸಿ ಹುಲ್ಲನ್ನ ಎಷ್ಟು ಕೇಳ್ತಾ ಇದ್ದೀರಿ ಅಂದ್ರ ಮೇಲೆ ಬರುತ್ತೆ. ಸೀಮೆ ಹುಲ್ಲ, ನೇಪಿಯರ್ ಗ್ರಾಸು. ನೇಪಿಯರ್ ಗ್ರಾಸ್ ಆದರೆ ದೊಡ್ಡ ಹಸುಗಳಾದರೆ 20 ಲೀಟ್ರ್ಗಿಂತ ಹಾಲು ಜಾಸ್ತಿ ಕರೆಯುವಂಥವಾದ್ರೆ 30-35 ಕೆಜಿ ತನಕನೂ ಕೊಡ್ಬೋದು. ಮೀಡಿಯಂ ಸೈಜ್ ಹಸುಗಳು 10-15 ಲೀಟ್ರ್ ಕರಿತವೆ, ಅವು 25 ಕೆಜಿ ಕೊಡ್ಬೋದು. 25 ಕೆಜಿ ಕೊಡ್ಬೋದು. ಓಕೆ, ಅಂದರೆ ನೀರಿನ ಅಂಶ ಲೆಕ್ಕಕ್ಕೆ ಬರಲ್ಲ, ನೀರಿನ ಅಂಶನೇ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಡ್ರೈ ಮ್ಯಾಟರ್ ಅಂತ ಕರಿತೀವಿ ನಾವು, ನೀರಿನ ಅಂಶ ಕಳೆದು ಮಾಡಿದ. ಈಗ 30 ಕೆಜಿ ಕೊಟ್ಟರೆ ಅಲ್ಲಿಗೆ 1.5 ಕೆಜಿ ಸತ್ವಾಂಶ ಬರುತ್ತೆ, ಅದರಲ್ಲಿ ಪ್ರೋಟೀನು, ಎನರ್ಜಿ, ವಿಟಮಿನ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಓಕೆ. ಆಮೇಲೆ ಒಣಮೇವು ಎಷ್ಟು ಕೊಡ್ಬೇಕಾಗತ್ತೆ? ಆಕ್ಚುಲಿ ಒಣ ಮೇವು ಅಂದ್ರೆ ಭತ್ತದ ಹುಲ್ಲು ಅಲ್ಲ, ಆಮೇಲೆ ಜೋಳದ ಕಡ್ಡಿ ಆಗುತ್ತೆ, ಈ ಥರದ ಒಣಮೇವು ಆಗುತ್ತೆ. ಬಟ್ ಸಾಧಾರಣವಾಗಿ ಒಂದು 3 ಕೆಜಿ ಕೊಡ್ಬೋದು. ಹಸಿ ಹುಲ್ಲು ಕೊಟ್ಟರೆ 3 ಕೆಜಿ ಕೊಡ್ಬೋದು. ಹಸಿ ಹುಲ್ಲು ಕೊಡ್ತಾ ಇಲ್ಲ ಅಂದರೆ 5-6 ಕೆಜಿ ಕೊಡ್ಬೋದು, ಫೀಡ್ ಮಾಡ್ಬೋದು. ಸೊ ಆಮೇಲೆ ಮೊರಿಂಗ, ಸೊ ನಮ್ಮ ನುಗ್ಗೆ, ಇದೆಲ್ಲವನ್ನು ಫೀಡ್ ಮಾಡ್ಬೋದು. ಗೊಬ್ಬರದ ಗಿಡವನ್ನು ಸಹ ಫೀಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಈಗ ನಾನು ಹೇಳಿದೆ, ಒಂದು ಹಸುಗೆ ಒಂದು 25-30 ಕೆಜಿ ಕೊಡಬೇಕು. 35 ಕೆಜಿನೂ ಗೊಬ್ಬರದ ಗಿಡ ಕೊಟ್ಟರೆ ಕಷ್ಟ ಆಗುತ್ತೆ. ಒಂದು ದನ ತಿನ್ನಲ್ಲ, ಒಂದು ಅಕಸ್ಮಾತ್ ತಿಂದರೆ ನಿಮಗೆ ಹಾಲು ಅಷ್ಟು ಚೆನ್ನಾಗಿ ಬರಲ್ಲ. ಪ್ರತಿಯೊಂದು ಹುಲ್ಲು ಮತ್ತು ಮೇವಿನಲ್ಲಿ ಅದರದೇ ಆದಂಥ ಗುಣಧರ್ಮಗಳಿರುತ್ತೆ. ಅದು ಎಷ್ಟು ಮಟ್ಟಕ್ಕೆ ಜೀರ್ಣ ಆಗುತ್ತೆ, ಎಷ್ಟು ಎನರ್ಜಿ ಪ್ರೋಟೀನು ಹಸುಗಳಿಗೆ ತಲುಪುತ್ತೆ, ಅದ್ರ ಮೇಲೆ ಅದು ಹಾಲು ಮತ್ತು ಫ್ಯಾಟು ಅದೆಲ್ಲ ಬರುತ್ತೆ. ಹಾಗಾಗಿ ಗೊಬ್ಬರದ ಗಿಡದಲ್ಲಿ 100-35 ಕೆಜಿನೂ ಅದನ್ನೇ ಹಾಕಿದರೆ ನಿಮಗೆ ಪ್ರೊಡಕ್ಷನ್ ಅಷ್ಟು ಚೆನ್ನಾಗಿ ಬರಲ್ಲ. ನನ್ನ ಎಷ್ಟು ಕೊಡ್ಬೋದು ಅಂದರೆ, ಒಂದು ಇತಿಮಿತಿಯಲ್ಲಿ 10-15 ಕೆಜಿ ಕೊಡ್ಬೋದು ಗೊಬ್ಬರದ ಗಿಡನ. ಗ್ಲಿರಸಿಡಿ 10-15 ಕೆಜಿ ಕೊಡ್ಬೋದು, ಉಳಿದಿದ್ದನ್ನ ಬೇರೆ ಕೊಡ್ಬೇಕಾಗತ್ತೆ. ಒಂದು ಪ್ರಶ್ನೆ ಇದೆ ಸರ್. ಹೇಳಿ ಮೇಡಮ್. ಈಗ ಇನ್ನೊಂದು ಏನಂದ್ರೆ, ಇವಾಗ ಅಕ್ಕಚ್ಚು ಇಡ್ತೇವೆಲ್ಲ ನಾವು, ಅಕ್ಕಚ್ಚು ಅಕ್ಕಚ್ಚು ಇಡಬೇಕಾದ್ರೆ ಕೆಲವರು ಬಿಸಿ ಮಾಡದೆ ಕಲಗಚ್ಚ. ಇನ್ನೊಂದ್ಸರಿ ಹೇಳಿ ಮೇಡಮ್, ಇನ್ನೊಂದ್ಸರಿ ಹೇಳಿ. ಅಕ್ಕಚ್ಚು ಅಂತ ಹೇಳಿ, ಅದೇ ಗೊತ್ತಾಯ್ತು ಕಲಗಚ್ಚ. ಅಕ್ಕಚ್ಚನ್ನು ನಾವು ಕೊಡ್ಬೇಕಾದ್ರೆ ಬೆಳಿಗ್ಗೆ ಕೆಲವರು ನಾವೆಲ್ಲ ಸ್ವಲ್ಪ ಬಿಸಿ ಮಾಡಿ, ಮೊದಲೇ ಸ್ವಲ್ಪ ಬಿಸಿ ಮಾಡಿ ಎಲ್ಲ ತಣ್ಣಗೆ ಆದ್ಮೇಲೆ ಅವುಗಳಿಗೆ ಕುಡಿಲಿಕ್ಕೆ ಕೊಡ್ತೇವೆ. ಆದ್ರೂ ಕೆಲವರು ಏನ್ ಮಾಡ್ತಾರೆ ಸರ್, ಹಸಿಯನ್ನೇ ಕೊಟ್ಟು ಬಿಡ್ತಾರೆ ಉದಾಸೀನ ಮಾಡಿ. ಅದು ಆರೋಗ್ಯಕ್ಕೆ ಹಾಳಲ್ವಾ ಸರ್ ಅದು ಹಸುಗಳಿಗೆ? ಇಲ್ಲ, ಹಸುಗಳು ಈಗ ಉದಾಹರಣೆಗೆ ಜೋಳವನ್ನು ನುಚ್ಚು ಮಾಡಿ ಕೊಡ್ತೀನಿ, ಅದು ಹಸಿಯೇ ಬೇಯಿಸಿರಲ್ಲ. ಅದೇ ಕಡ್ಡಿ ಮಾಡಿ ಪೆಲೆಟ್ ಮಾಡಿ ಕೊಟ್ರೆ ಅದನ್ನ ಬೇಯಿಸಿರ್ತೀವಿ. ಹಸಿಯನ್ನು ಕೊಡಬಹುದು, ಆದರೆ ಬ್ಯಾಕ್ಟೀರಿಯಾ ಜಾಸ್ತಿ ಇರುತ್ತೆ ಹಸಿಯಲ್ಲಿ. ನೀವು ಬೇಯಿಸಿದ್ರೆ ಬ್ಯಾಕ್ಟೀರಿಯಾ ಕಮ್ಮಿ ಆಗಿರ್ತದೆ, ಕಡಿಮೆ ಆಗುತ್ತೆ. ಆಗ ಹೊಟ್ಟೆಗೆ ಸೇಫ್, ಅದು ಸಗಣಿ ತೆಳು ಬರಲ್ಲ, ಗಟ್ಟಿ ಬರುತ್ತೆ, ಮತ್ತು ಉಪಯೋಗ ಆಗುತ್ತೆ ಅದು. ಬೇಯಿಸಿದ್ರೆ ಉತ್ತಮ, ಬಟ್ ಬೇಯಿಸಿದ್ರೆ ಕೊಡಬಹುದು. ಏನಪ್ಪ ಅಂದ್ರೆ ಸಗಣಿ ತೆಳು ಬರುತ್ತೆ, ನೀವು ತಿನ್ಸಿದ್ದು ವೇಸ್ಟ್ ಆಗುತ್ತೆ. ಆಯ್ತಮ್ಮ ಮಣ್ಣಿ ಅವ್ರೆ, ಕರೆ ಮಾಡಿದ್ದಕ್ಕಾಗಿ ತಮಗೂ ವಂದನೆಗಳು. ಸರ್, ಮೇವಿನ ಬಗ್ಗೆ ಮಾತಾಡ್ತಾ ಇದ್ರಿ. ಓಕೆ ಸರ್. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಹೈನುಗಾರಿಕೆ ಇವತ್ತಿಗೂ ಒಂದು ದೂರವಾಣಿ ಕರೆ ಇದೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ನಾನು ವೆಂಕಟೇಶ್, ಲಕ್ಷ್ಮೀಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಹೇಳಿ ವೆಂಕಟೇಶ್. ಸರ್ ಡಾಕ್ಟರ್ ನಮಸ್ಕಾರ. ನಮಸ್ಕಾರ, ನಾನು ವೆಂಕಟೇಶ್ ಅಂತ ಮಾತಾಡೋದು. ಸರ್ ನನ್ಗೆ 2 ಪ್ರಶ್ನೆ ಇದೆ. ಹೇಳಿ. ಒಂದು ಏನಂದ್ರೆ, ಇದು ನಾವು ಕಾಡಕ್ ಬಿಡ್ತೀವಲ್ಲ ಸರ್ ದನಗಳು, ಅವಾಗ ಎಷ್ಟು ಒಂದು ಗಂಟೆಗೆ ಎಷ್ಟು ಮೇಯ್ತವೆ ಅಂತ ಒಂದು ಸರ್. ಇನ್ನೊಂದು, ಮತ್ತೆ ಈಗ ಈ ಮಾವಿನ ಮೆಂಟೆ ಮತ್ತೆ ಈಗ ಒಣಗೋಗಿರೋ ಹುಲ್ಲು ಎಲ್ಲ ಮೇಯ್ತವಲ್ಲ ಸರ್ಗ, ಅದು ಗಂಟ್ಲಕ್ಕೆ ಸಿಗಾಕಂದಾಗ ಅವಕ್ಕೆ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆ ಮಾಡ್ಬೇಕು ಅಂತ ಒಂದು ಒಂದು ಮಾಹಿತಿ ಬೇಕಿತ್ತು. ಈಗ ಆಚೆ ಬಿಟ್ಟಾಗ ಎಷ್ಟು ಮೇಯ್ತವೆ ಅಂತ ಹೇಳೋದು, ಕ್ವಾಂಟಿಟಿಯನ್ನು ಅಂದಾಜು ಮಾಡೋದು ಕಷ್ಟ ಆಗುತ್ತೆ. ಹುಲ್ಲು ಬೆಳೆದಿದ್ದಂಗೆ, ತುಂಬ ಚೆನ್ನಾಗಿ ಬೆಳೆದಿದ್ರೆ ಬಾಯಿ ತುಂಬ ಮೇಯ್ತದೆ, ಆಗ ಜಾಸ್ತಿ ಸಿಗುತ್ತೆ. ಹುಲ್ಲು ಬೆಳೆದಿಲ್ಲ, ಬರೀ ಪಾರ ಇದೆ ಅಂದರೆ ಅದು ಕವರಿ ಕವರಿ ತಿಂತದೆ, ಎಲ್ಲೋ ಸ್ವಲ್ಪ ಸಿಗುತ್ತೆ. ಹಂಗಾಗಿ ಆ ಪ್ರಮಾಣವನ್ನು ಅಂದಾಜು ಮಾಡೋದು ಕಷ್ಟ ಆಗುತ್ತೆ ನನಗೆ. ಒಂದು ಸರ್, ಮುಂಚೆ ಒಂದ್ಸಲಿ ಇದೇ ರೀತಿ ಮಾಹಿತಿ ಮಾಡಿದಾಗ ಗಂಟೆಗೆ 1 ಕೆಜಿ ತಿಂತದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ರು ಸರ್, ಇದೇ ಥರ ಕಾರ್ಯಕ್ರಮದಲ್ಲಿ ಡಾಕ್ಟ್ರು. ಇಲ್ಲ, ಆ್ಯಕ್ಚುಲಿ ಹಸು ತುಂಬ ಫಾಸ್ಟಾಗಿ ತಿನ್ನುತ್ತೆ ಹುಲ್ಲು ಚೆನ್ನಾಗಿ ಬೆಳೆದಿದ್ರೆ. ಓಕೆ ಸರ್. ಹಾಂ, ಆ್ಯಕ್ಚುಲಿ 1 ಗಂಟೆಗೆ ತುಂಬ ತಿನ್ನುತ್ತೆ, ನನಗೆ ಗೊತ್ತಿರೋಂಗೆ 4-5-6 ಕಿಲೋಸ್ ತಿನ್ಬಿಡ್ತದೆ. ಅಲ್ಲ, ನಾವು ರೇಡಿಯೋವಲ್ಲೇ ಮಾಹಿತಿ ಕೇಳಿದ್ವಿ, 1 ಗಂಟೆಗೆ 1 ಕೆಜಿ ತಿಂತದೆ ಅಂತ ಹೇಳಿದ್ರು. ನಾವು ಸಂಜೆ ಗಂಟೆ ಬಿಡ್ತೀವಲ್ಲ, 8 ಕೆಜಿ ತಿಂತದೆ ಅಂತ ಮಾಹಿತಿ. ಇಲ್ಲ ಇಲ್ಲ, ಹುಲ್ಲು ಬೆಳೆದಿದ್ರೆ ನೀವು ಬಿಡಿಬೇಕಾದ್ರೆ 1 ಗಂಟೆಯಲ್ಲಿ ತುಂಬ ತಿನ್ಬಿಡ್ತದೆ ಅದು. ಓಕೆ ಸರ್. ಹ್ಮ್, ತುಂಬ ಫಾಸ್ಟ್ ಆಗಿ ತಿನ್ನುತ್ತೆ. ಈಗ ಒಂದು ಏನಂದ್ರೆ, ಈಗ ಮಾವಿನಕಾಯಿ ಸೀಸನ್ ಅಲ್ಲ ಸರ್, ಈಗ ಓಟೆ ಸಿಗಾಕೊಳ್ತವೆ ಗಂಟ್ಲಲ್ಲಿ. ಹಾ ಸರ್, ಮತ್ತೆ ಈ ಒಣಗಿರೋ ಮೇವು ಸಿಕ್ತಾಗ ಗಂಟ್ಲಿಗೆ ಸಿಗಾಕೊಂಡ್ಬಿಟ್ಟು ಭಾರಿ ಪ್ರಾಬ್ಲಮ್ ಅನ್ನಿಸ್ತದೆ, ಅದಕ್ಕೆ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆ ಮಾಡ್ಕೋಬಹುದು ಅಂತ ಒಂದು ಮಾಹಿತಿ ಬೇಕು ಸರ್. ಆಯ್ತು. ಒಂದು, ನೀವು ನಾಲ್ಗೆನ? ಹಾ ಸರ್. ನಾಲ್ಗೆ ಎಳ್ದ ಇಡ್ಕೊತೀವಿ ಆಚೆಗೆ, ಗೊತ್ತಾ ನಾಗೇರಾದ್ರೆ? ಗೊತ್ತು ಗೊತ್ತು ಸರ್. ನಾಲ್ಗೆ ಅಡ್ಲಾಗ ಎಳ್ದ ಇಡ್ಕೊಳ್ಳಿ, ಆಗ ದನ ಕಚ್ಚಲ್ಲ. ಗೊತ್ತಾಯ್ತು ಸರ್. ನಾಲ್ಗೆ ಅಡ್ಲಾಗ ಒಬ್ರು ಎಳ್ದ ಇಡ್ಕೊಂಡ್ರೆ ಇನ್ನೊಬ್ರು ಕೈ ಹಾಕ್ಬೋದು. ನಾವು ದಾವಡೆಯಲ್ಲಿ ನೋಡ್ಬೇಕಾದ್ರೆ ಎಳ್ದ ಇಡ್ಕೊತಿರಲ್ಲ, ಹಂಗೆ ಕೈ ಹಾಕ್ಬಿಟ್ಟು ವಾಟೆ ತುದಿನೆಲ್ಲ ಇದ್ರೆ ತೆಗೀರಿ. ಹುಲ್ಲು ಸಿಗಾಕೊಂಡಿದ್ರು ತೆಗಿಬೋದು, ಕಚ್ಚಕ್ಕಾಗಲ್ಲ. ಒಂದು, ಗಂಟ್ಲಿಂದ ನುಂಗಿ ಒಳಗಡೆ ಗುಂಟೋಗಿದ್ರೆ ಸೈಡಲ್ಲಿ ಎಡಗಡೆ ಕತ್ತಲ್ಲಿ ಕಾಣುತ್ತೆ ಆಲೂಗಡ್ಡೆ, ಈರುಳ್ಳಿ, ಮಾವಿನ ಓಟೆ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಿಮಗ್ ಕಷ್ಟ ಆಗ್ಬೋದು. ಊಸ್ ಪೈಪ್ ಇದೆಯಲ್ಲ, ನೀರ್ ಹಾಕೋದು, ಊಸ್ ಪೈಪ್ನ ಗಂಟ್ಲಿಗೆ ಹಾಕಿ ನಾಲ್ಗೆ ಎಳ್ದಿಡ್ಕೊಂಡು ಗಂಟ್ಲಿಗೆ ಕೊಟ್ರೆ ನುಂಗುತ್ತೆ ಅದು. ಪೈಪ್ ಹೊರಗಡೆ ತಗಿಬೇಕು ಇಲ್ಲ ಆಚೆ ಒಳಗಡೆ ತಳ್ಳದು, ಹೊರಗಡೆ ತೆಗಿಯಂಗಿಲ್ಲ ಒಳಗಡೆ ತಳ್ಳದು. ನಮ್ಗೊಬ್ರು ನಮ್ಮ ಸ್ಥಳೀಯ ಡಾಕ್ಟರ್ ಹೇಳ್ಕೊಟ್ಟಿದ್ರು, ಅದಕ್ಕೆ ನಿಮ್ಮನ್ನೊಂದ್ಸರಿ ಕೇಳದ. ಹಾ, ಒಳಗಡೆ ತಳ್ಳಬೇಕು. ತಳ್ಳದ್ರೆ ಒಳಗೆ ಹೊಟ್ಟೆ ಹೋಗಿ ಬಿದ್ಕತ್ತದೆ. ಹೊಟ್ಟೆ 150 kg ಹಿಡಿತದೆ. ಅಡಿಲಿ ಕಸ ಕಡ್ಡಿ ಇದು ಎಲ್ಲ ಗಾಜು ಮಣ್ಣು ಕಲ್ಲುಗಳೆಲ್ಲ ಇರ್ತದೆ ಹಸುವಿನ ಹೊಟ್ಟೆನಲ್ಲಿ, ತಳದಲ್ಲಿ. ಅಲ್ಲೋಗಿ ಬಿದ್ಕೊಳ್ಳೇ ಒಂಚೂರ ಸರ್ ಕೊಡ್ತಾರಲ್ಲ ಸರ್, ನಮ್ ಸುಮಾರು ಜನ ಏನೋ ವೇಸ್ಟೇಜ್ ಆಗಿ ಫಂಕ್ಷನ್ ಮೂಲಕ ಮಿಕ್ಕಂದಾಗ ಅದರಿಂದ ತುಂಬಾ ಪ್ರಾಬ್ಲಮ್ ಐತೆ. ಯಾರು ಕೊಡಬಾರ್ದ ಅದು ಅನ್ನದಿಂದ ಏನ್ ಇದಾಯ್ತದೆ ಅಂತ. ಅಸಿಡೋಸಿಸ್ ಆಗುತ್ತೆ, ನಮಗೆ ಅಸಿಡಿಟಿ ಆಗುತ್ತಲ್ಲ ಅದನ್ನ ಅನ್ನ ಅಕ್ಕಿ ಬಾಳೆ ಎಲೆ ಪಾಯಸ ಇವುಗಳನ್ನ ಹಸುಗಳಿಗೆ ಕೊಡಬಾರ್ದು. ಕೊಡ್ಬೋದು, ಎಷ್ಟು ಕೊಡ್ಬೋದು, ಒಂದು 1/2 kg 1 kg ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಕೊಡಬಾರ್ದು. ಆಮೇಲೆ ಹುಲ್ಲು ತಿಂದಾದ್ಮೇಲೆ ಕೊಡಬೇಕು, ಖಾಲಿ ಹೊಟ್ಟೆನಲ್ಲಿ ಕೊಡಬಾರ್ದು. ಖಾಲಿ ಹೊಟ್ಟೆನಲ್ಲಿ ಕೊಟ್ಟರೆ ಇನ್ನೂ ಅಸಿಡಿಟಿ ಆಗುತ್ತೆ, ಸಗಣಿ ಎಲ್ಲ ದೊದ್ದೊದಕ್ಕೆ ಬರುತ್ತೆ, ಗುಳ್ಳೆಗಳಿರ್ತದೆ, ಫ್ಯಾಟ್ ಬಿದ್ದೋಗುತ್ತೆ ಹಾಲಲ್ಲಿ, ಫ್ಯಾಟ್ ಬರಲ್ಲ. ಹಾಗಾಗಿ ಅದನ್ನ ಮಾಡಬಾರ್ದು, ತುಂಬ ಬಕೆಟ್ ಕಟ್ಟಲೆ ಕೊಟ್ಬಿಡೋದು ಅದನ್ನ ಮಾಡಬಾರ್ದು. ಗ್ಯಾಸ್ ತುಂಬಿಕೊಳ್ತದೆ, ಹೊಟ್ಟೆ ಉಬ್ರ ಆಗ್ಬಿಡ್ತದೆ, ಬಂದು ಅದೇ ಟ್ರೀಟ್ಮೆಂಟ್ ಮಾಡೋದ್ರೊಳಗೆ ಹೋಗ್ಬಿಡ್ತದೆ. ಹಾಗಾಗಿ ಮಾಡಬೇಡಿ ಅದನ್ನ. ಧನ್ಯವಾದಗಳು ಸರ್ ಮಾಹಿತಿಗೆ. ಆಯ್ತು, ಒಳ್ಳೇದು ವೆಂಕಟೇಶ್. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಶಂಕರ ಬಂದ ಕೇರ್ಗಳಿಂದ ಸರ್. ನಮ್ದು ಎರಡು ಪ್ರಶ್ನೆಗಳಿದೆ ಸರ್, ಒಂದು ಹಸುವಿಗೆ, ಇನ್ನೊಂದು ಬೀದಿ ನಾಯಿ ಮತ್ತೆ ಬೀದಿ ಬಿಕ್ಕುಗಳಿಗೆ. ಹಸುಗಳಿಗೆ ಮೊದಲು ಕೇಳ್ಬಿಡ್ತೀನಿ. ಈ ರೈತರು ಹಾಲು ಕರೆದ್ಬಿಟ್ಟು ಬೆಳಿಗ್ಗೆ ಹಸುಗಳನ್ನ ಮೇಲಕ್ ಬಿಡ್ತಾರೆ, ಅದು ಎಲ್ಲೆಲ್ಲೋ ಮೇಯ್ಕೊಂಡು ಬರುತ್ತವೆ, ಕೊಂಬಿಂದ ಅಥವಾ ಕುತ್ತಿಗೆಯಿಂದ ಒಂದು ಹಗ್ಗ ಹಾಕ್ಬಿಟ್ಟು ಕಾಲಿಗೆ ಹಾಕ್ತಾರೆ, ಅದು ಬೆಳಿಗ್ಗೆ ಸಾಯಂಕಾಲವರೆಗೆ ಕುಂಟ್ಕೊಂಡಿರುತ್ತೆ, ಅದಕ್ಕೆ ನೋವಾಗಲ್ವಾ? ಒಂದು. ಎರಡನೇದು, ಅದು ನಾವು ನಮ್ಮ ರೈತರಿಗೆ ನಾವು ಅವರಿಗೆ ಮನವರಿಕೆ ಮಾಡ್ಬೋದು ಈ ಒಂದು ಕಷ್ಟವನ್ನ ಅದನ್ನ ತೊಲಗಿಸಿ ಅಂತ. ಮತ್ತೆ ಇನ್ನೊಂದು, ಇದು ಮಾಮೂಲು ಅಂತ ಹೇಳ್ಬೋದು, ಪ್ಲಾಸ್ಟಿಕ್ ತಿನ್ನೋದು. ನಾನಂತೂ ಎಷ್ಟೋ ಸಲ ಅವರ ಬಾಯಿಂದ ಪ್ಲಾಸ್ಟಿಕ್ ಎಳೆದಿದ್ದೀನಿ. ಇದೆರಡಿಗೆ ತಮ್ಮ ಅಭಿಪ್ರಾಯ ಏನು ಸರ್? ಮತ್ತೆ ಬೀದಿ ನಾಯಿಗಳಿಗೆ, ಬೀದಿ ಬೆಕ್ಕಿಗೆ ಈ ಬರ್ತ್ ಕಂಟ್ರೋಲ್ ಅಂತ ನಿಮ್ಮ ಈ JK ಗ್ರೌಂಡ್ ಹತ್ರ ಇರುವ ಪಶುವೈದ್ಯ ಶಾಲೆಯಲ್ಲಿ ಮಾಡಬಹುದಾ? ಇದೆರಡು ನನ್ನ ಪ್ರಶ್ನೆ. ಓಕೆ, ಮೊದಲನೇದು ಕಾಲಿಗೆ ಅಗ್ಗಕಟ್ಟಿ, ಇದು ಇನ್ಯುಮೇನದು ಅಮಾನವೀಯ, ಮಾಡಬಾರ್ದು. ನಾವು ಯಾರು ಮಾಡ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ, ನಾನೇ ಚಿಕ್ಕವನಿರ್ಬೇಕಾದ್ರೆ ಯಾರು ಕಟ್ತಿರ್ಲಿಲ್ಲ. ದನಗಳನ್ನು ಹಗ್ಗ ಕೊಂಬಿಗೆ ಸುತ್ತಿ ಅಥವಾ ಕತ್ತಿಗೆ ಸುತ್ತಿ ಫ್ರೀಯಾಗಿ ಬಿಡ್ತಿದ್ರು. ಪಾಪ ಅದು ನೋವನ್ನು ಅನುಭವಿಸುತ್ತೆ, ನೀವು ಹೇಳ್ತಾ ಇರೋದು ಸತ್ಯ, ಮಾಡಬಾರ್ದು. ಪ್ರಾಣಿ ದಯಾ ಸಂಘಗಳು ಅಂತ ಎಲ್ಲ ಜಿಲ್ಲೆನಲ್ಲಿ ಇದ್ದಾವೆ. DC ಅವರೇ ಚೇರ್ಮನ್ನು, ಪಶುಪಾಲನಾ ಇಲಾಖೆ ಉಪನಿರ್ದೇಶಕರು, ಅದಕ್ಕೆ ಮೆಂಬರ್ ಸೆಕ್ರೆಟ್ರಿ. ಆದರೆ ಈ ದಿಸೆಯಲ್ಲಿ ಕ್ರಮಗಳು ಕಡಿಮೆ. ಈ ನಮ್ಮಲ್ಲಿ ಪೀಪಲ್ ಫಾರ್ ಅನಿಮಲ್ಸ್ ಅಂತ ಇದೆ ಮೈಸೂರಲ್ಲಿ, ಮೇನಕಾ ಗಾಂಧಿ ಅವ್ರದ್ದು, ಅವರು ಸ್ವಲ್ಪ ಇದರಲ್ಲಿ ಸ್ವಲ್ಪ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಇದು ಅಮಾನವೀಯ, ಮಾಡಬಾರ್ದು. ಯಾಕೆಂದರೆ ಅದು ಪಾಪ ಕಷ್ಟಪಟ್ಟು ನಡೆಯುತ್ತೆ. ಅದು ಒಂದು ಆಚೆ ಮೇಲಿಗೆ ಬಿಟ್ಟಾಗ ನಗರ ಪ್ರದೇಶದಲ್ಲಿ ಹುಲ್ಲೇ ಇರಲ್ರಿ, ಸುಮ್ಮನೆ ಬಿಡ್ತಾರೆ ಆಚೆಗೆ. ಅದು ಏನೇನೋ ತಿನ್ನುತ್ತೆ, ಯಾರೋ ಪಾರ್ಸೆಲ್ ತಗೊಂಡು ಬಂದು ತಿಂದು ಎಸ್ತಿರ್ತಾರಲ್ಲ, ಫಿಶ್ ಕರಿ, ಮಟನ್ ಬಿರಿಯಾನಿ, ಅದೆಲ್ಲ ತಿನ್ನುತ್ತೆ. ಅದರಿಂದ ಬರೋದು ಹಾಲಲ್ಲ, ನಿಜವಾಗ್ಲೂ ಹಾಲಲ್ಲ. ಹಾಲು ಬರೋದು ಹುಲ್ಲು ತಿಂದು ಬದುಕುವಂಥ ಪ್ರಾಣಿಯಿಂದ ಮಾತ್ರ ಹಾಲು ಬರೋದು. ಹಸುಗಳಿಗೆ 100 to 70 ಭಾಗ ಅದಕ್ಕೆ ಬೇಕಾದಂಥ ಎನರ್ಜಿ ಮತ್ತು ಪ್ರೋಟೀನು ಹುಲ್ಲಿಂದನೇ ಬರಬೇಕು, ಅದು ಮಾತ್ರ ಹಾಲು. ಸಾಕಷ್ಟು ಪ್ರಮಾಣದಲ್ಲಿ ಹುಲ್ಲನ್ನು ತಿನ್ನೋ ಕೊಟ್ಟಾದಮೇಲೆ ಉಳಿದದ್ದೇನಾದರೂ ಶಾರ್ಟೇಜ್ ಇದ್ದರೆ ಸ್ವಲ್ಪ ತಿಂಡಿಯನ್ನು ಕೊಡಬೇಕು, ಅದು ಹಾಲು. ಎಲ್ಲೋ ತಿನ್ನಕ್ಕೆ ಬಿಡೋದು, ಪ್ಲಾಸ್ಟಿಕ್ ತಿನ್ನೋದು, ಬಾಳೆ ಎಲ್ಲ ತಿನ್ನೋದು, ಮಟನ್ ಬಿರಿಯಾನಿ ತಿನ್ನೋದು, ಮೀನಿನ ತಿನ್ನೋದು, ಅದರಿಂದ ಬರೋದು ಹಾಲಲ್ಲ ಗಬ್ಬು ಅದು, ಅದನ್ನು ನಾವು ಕುಡಿತೀವಿ ಆ್ಯಕ್ಚುಲಿ ತಪ್ಪು. ಪ್ರಜ್ಞಾವಂತರಾದರೆ ಅಂಥ ಹಾಲನ್ನು ತಗೊಳ್ಬಾರ್ದು. ಒಂದು. ಎರಡನೇದು, ಪ್ಲಾಸ್ಟಿಕ್ ತುಂಬ ಹಸುಗಳಲ್ಲಿ ಆಪರೇಷನ್ ಮಾಡಿ ಕ್ವಿಂಟಾಲ್ಗಟ್ಟಲೆ ಪ್ಲಾಸ್ಟಿಕ್ನ ತೆಗೆದಿದ್ದಾರೆ ನಮ್ಮಲ್ಲಿ ಡಾಕ್ಟರ್ಗಳು, ಹಾಗಾಗಿ ಇದು ತಪ್ಪು. ಇದು ಇದು ತಪ್ಪು. ಇದು ಒಂದು, ಹಸುಗಳನ್ನು ಪ್ಲಾಸ್ಟಿಕ್ ಎಸೆಯೋರಿಗಿನ್ನ ಹಸುಗಳನ್ನು ಮೇಲಿಗೆ ಬಿಡ್ತಾರಲ್ಲ ನಗರ ಪ್ರದೇಶದಲ್ಲಿ, ಅದು ತಪ್ಪು. ನೋಡಿ, ಹುಲ್ಲಿಲ್ಲದೆ ಯಾರು ಹಸು ಸಾಕ್ತಾರೆ ಅವ್ರು ಮೂರ್ಖರು. ಹುಲ್ಲು ಇಲ್ಲದೆ ಹಸುವನ್ನು ಇಟ್ಕೊಳ್ತಾರಲ್ಲ, ಅವ್ರನ್ನ ನಾನು ಒಪ್ಪಲ್ಲ. ಮೊದಲು ಹುಲ್ಲು ಇಟ್ಕೋಬೇಕು, ಆಮೇಲೆ ಹಸು ತಗೊಳ್ಬೇಕು, ಅದು ತಪ್ಪು. ಒಂದಾಯ್ತಲ್ವಾ? ಆಮೇಲೆ ಬೀದಿ ನಾಯಿ ಮತ್ತು ಬೀದಿ ಬೇಕು, ನಮ್ಮ ಧನ್ವಂತರಿ ರೋಡಲ್ಲಿ ಅಂತ ಪಶುಪಾಲನಾ ಇಲಾಖೆ ಆಸ್ಪತ್ರೆಯಲ್ಲಿ ನಿಮಗೆ ಆಪರೇಷನ್ ಫ್ರೀಯಾಗಿ ಮಾಡ್ತಾರೆ. ಆಪರೇಷನ್ಗೆ ಬೇಕಾದಂಥ ಕೆಲವು ವಸ್ತುಗಳನ್ನು ನಿಮಗೆ ಬರ್ಕೊಡ್ಬೋದು ಅಷ್ಟೇ ಬಿಟ್ಟರೆ, ಫ್ರೀಯಾಗಿ ಮಾಡ್ತಾರೆ. ಇದು ಬಿಟ್ಟರೆ ಪೀಪಲ್ ಫಾರ್ ಅನಿಮಲ್ಸ್ ಅಂದ್ಬಿಟ್ಟು ರೂಪನಗರದಲ್ಲಿ ಒಂದಿದೆ, ಅಲ್ಲಿ 100% ಫ್ರೀ ಮಾಡ್ತಾರೆ. ಅದು ಕಾರ್ಪೊರೇಷನ್ ವತಿಯಿಂದ 100% ಫ್ರೀ ಮಾಡ್ತಾರೆ ನಿಮಗೆ, ಅಲ್ಲಿಗೂ ತಗೊಂಡು ಹೋಗ್ಬೋದು. ಗುರುಗಳೇ, ನಿಮ್ಮ ಈ ಹಸುಗಳಿಗೆ ಹೇಳಿದಂತ ನಿಮ್ಮ ಉತ್ತರ ಬಹಳ ಅಚ್ಚುಕಟ್ಟಾಗಿತ್ತು, ಮನವರಿಕೆ ಆಗಿತ್ತು. ಕೇಳಿದವರೆಲ್ಲ ಚೆನ್ನಾಗಿ ಕೇಳ್ಕೊಂಡು ಅವರಿಗೆ ಮನವರಿಕೆ ಆಗಿರ್ಬೋದು ನನ್ನ ಅನಿಸಿಕೆ. ಒಳ್ಳೇದು ಶಂಕರ. ಹಾಲನ್ನ ತಗೊಳ್ಳೋರು ಕಮ್ಮಿ ಆಗ್ಬೇಕು, ಆಗ ಅವರು ಸಾಕತ್ ಕಮ್ಮಿ ಆಗುತ್ತೆ. ಹಾಲೆಲ್ಲ ತಗೊಂಡೋಗಿ ಒಂದೇ ದೊಡ್ಡ ಪಾತ್ರೆಗೆ ನಮ್ಮ ಡೈರಿಯಲ್ಲಿ ಸುರಿತಾರಲ್ಲ. ಇಲ್ಲ ಇಲ್ಲ, ನಗರ ಪ್ರದೇಶದ ಹಾಲನ್ನ ಡೈರಿಯಲ್ಲಿ ತಗೊಳ್ಳಲ್ಲ, ಗ್ರಾಮಾಂತರ ಪ್ರದೇಶದ ಹಾಲನ್ನ ಮಾತ್ರ ಡೈರಿಯವ್ರು ತಗೊಳ್ಳೋದು. ಇವ್ರು ಏನಾದರೂ ನಗರ ಪ್ರದೇಶದಿಂದ ಯಾರ್ದೋ ಹೆಸರಲ್ಲಿ ಸುಳ್ಳೇಳಿ ಒಂದು ಕಾರ್ಡ್ ಮಾಡಿಸ್ಕೊಂಡು ಹಾಕ್ಬೇಕಷ್ಟೇ, ತಗೊಳ್ಳಲ್ಲ. ನಗರ ಪ್ರದೇಶದಲ್ಲಿ ಬೆಳೆದಿರೋರು ನಗರದವ್ರಿಗೆ ಕೊಡ್ತಾರೆ, ಕೊಡ್ತಾರೆ. ಹಾಗಾಗಿ ನೀವೇನು ಯೋಚನೆ ಮಾಡಬೇಡಿ, ಹಳ್ಳಿನಲ್ಲಿ ಇರೋರು ಚೆನ್ನಾಗಿ ಹಸು ಸಾಕಿ ಆಗ್ಬೋದೇ ಶಂಕರಪ್ಪನವರೇ. ಮುಂದಿನ ದೂರವಾಣಿ ಕರೆಗೆ ಹೋಗ್ತೀವಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ಬುದ್ಧಿ ನಮಸ್ಕಾರ, ಬುದ್ಧಿ ಲಕ್ಷ್ಮೀ ಚಂದ್ರರಾಜು ಹೇಳಿ. ಚಂದ್ರರಾಜ್ ಅವರೇ, ಡಾಕ್ಟರ್ ಬುದ್ಧಿ ನಮಸ್ಕಾರ. ಬುದ್ಧಿ ನಮಸ್ತೆ. ನಾವು ಇತಿಹಾಸದಿಂದ ದನ ಕುರಿ ಎಮ್ಮೆ ಸಾಕ್ತವರು. ನಮ್ ತಂದೆಯವರು ನಮ್ಮೂರು ಡೇರ್ ಇರ್ಲಿಲ್ಲ, ನಾಗ್ನಳಿಗೆ ತಗೋ ಹಾಕ್ತಿರು, ನಾಲ್ಕು 5 ಲೀಟರ್ ಆಗ್ಲೇ. ಅಂದ್ರೆ ನಮ್ಮ ಕಾಲದಲ್ಲಿ ಎಮ್ಮೆ ಕೊಟ್ಟಿರಾಗ ಬುದ್ಧಿ, ಅವತ್ತಿಂದನೂ ಎಮ್ಮೆ ದನ ಮಾಡಿದ್ರು ನಾವು. ಪ್ರಶ್ನೆ ಏನ್ ಕೇಳಪ್ಪ? ಪ್ರಶ್ನೆ, ಈಗ ಒಂದ್ ದನ ಸತ್ತೈತು, ಒಂದ್ ದನ ಕಾರ್ ಮುಡ್ಕೊಬಿಡ್ತು, ಇದ ಮಾರ್ಬಿಟ್ಟು ನನ್ಗೆ ಹೊಟ್ಟೆ ಹೊಡಿಬಿಡ್ತು, ತನ್ವೇ ಬೇಡ ಅನ್ಸ್ಬಿಡಿದ್ ಬುದ್ಧಿ. ಈಗ ಮೊನ್ನೆ ಎರಡು ಕರ ತಗೊಂಡೇನು ಬುದ್ಧಿ, ಆ ಕರುಗೆ ಏನು ಇದ್ ಮಾಡ್ಬೇಕು, ಆರೈಕೆ ಮಾಡ್ಬೇಕು ಅನ್ನೋದ್ ಕೇಳ್ಬೇಕು ಬುದ್ಧಿ ನಾನು. ಎಷ್ಟು ವಯಸ್ಸಿನ ಕರುಗಳು ಚಂದ್ರರಾಜ್ ಅವ್ರ ಬುದ್ಧಿ? ಈಗ ಆಲ್ಬಿಟ್ಟದೆ ಒಂದು, ಒಂದು ಎರಡಲ್ಲೂ ಬುದ್ಧಿ. ಆಲ್ಬಿಟ್ಟದೆ ಅಂದ್ರೆ 2 ತಿಂಗಳ? 2 ತಿಂಗಳಲ್ಲ ಬುದ್ಧಿ, ಆಲ್ಬಿಟ್ಟಿ ಸುಮಾರು ಮೇವೆಲ್ಲ ಮೇಯ್ತದೆ, ಈಗ ಅದೆಲ್ಲ ಮೇಯ್ತದೆ. 3 ತಿಂಗಳು ಮೇಲಾಗಿದೆ? ಒಂದ್ 6 ತಿಂಗಳಾಗದೆ ಬುದ್ಧಿ. ಒಂದ್ 6 ತಿಂಗಳಾಗಿದೆ. ಓಕೆ, ಇನ್ನೊಂದು ಅಲ್ಲಾಗಿದೆ. ನಾಲ್ಕಲ್ಲಾಗ್ಬಿಡದ, ನಮ್ ಹೆಂಗ್ಸರ್ ಗೊತ್ತಿಲ್ಲ, ತಗೊಂಡ್ ಬಂದ್ಬಿಟ್ಟರೆ ಅದ್ ಹೆಂಗ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ನಮ್ಗೆ. ಸ್ವಲ್ಪ ಸಣ್ಣ ಮೇವ್ ಹಾಕಿಲ್ಲ, ಅದಕ್ಕೆ ಇದ್ ಮಾಡ್ಬಿಟ್ರೆ, ವೀಕ್ ಮಾಡ್ಬಿಟ್ರೆ. ವೆರಿ ಸಿಂಪಲ್ ನೋಡಿ ಹೇಳ್ತೀನಿ, ಹೇಳಿ ಬುದ್ಧಿ. ನಿಮ್ ಕೊಟ್ಟಿಗೆನಲ್ಲಿ ಕಟ್ಟಾಕ್ಬಿಡಿ ಅವನ್ನ. ಸರಿ ಬುದ್ಧಿ. ಎಷ್ಟಾಗ್ಲ ಇದೆ ಕೊಟ್ಟಿಗೆ ಹೇಳಿ? ಕೊಟ್ಟಿಗೆ ನಮ್ದು ದೊಡ್ಡದೇ ಬುದ್ಧಿ, ಮೊದ್ಲು ಹಾಕ್ತಿವಲ್ಲ ಅದೇ ಕೊಟ್ಟಿಗೆ, ಚೆನ್ನಾಗಿ ದೊಡ್ಡದಾಗದೆ. ಒಂದ 12 ಅಡಿ, ಒಂದ್ 20 ಅಡಿ ಐತೆ ಬುದ್ಧಿ. ಓಕೆ, ಒಂದಡಿ ಎಂ ಸ್ಯಾಂಡ್ ಹೊಡಿರಿ ಅದ್ರೊಳಗಡೆ. ಎಂ ಸ್ಯಾಂಡ್? ಹಾ ಬುದ್ಧಿ. ಒಂದಡಿ ಹಾಸಿಗೆ ಆದಂಗೆ ಆಗತ್ತೆ. ಎರಡನ್ನು ತಿರ್ಗಾಡಕ್ ಬಿಡಿ, ಗದ್ದೆ ಒಳಗೆ ಹೋಯ್ತು ಬಿದ್ದಿ ಮೇಸಕ್ಕೆ ದಿನ. ಇರಿ ಇರಿ, ಕೊಟ್ಟಿಗೆ ಒಳಗಡೆ ಹೇಳ್ತಾ ಇದೀನಿ ಫಸ್ಟು. ಆಯ್ತು, ಎರಡನ್ನು ತಿರ್ಗಾಡಕ್ ಬಿಡಿ, ಒಳಗಡೆ ತಿರ್ಗಾಡ್ಕೊಂಡಿರ್ಲಿ. ಒಂದ್ ಮೂಲನಲ್ಲಿ ಅರ್ಧ ಡ್ರಮ್ ಅನ್ನ ಅರ್ಧ ಕಟ್ ಮಾಡ್ಬಿಟ್ಟು ನೀರು ತುಂಬಿಸಿಡಿ, ಬೇಕಾದ್ರೆ ಎರಡು ಬಂದು ಕುಡಿತಾವ 24 ಗಂಟೆನ. ಇನ್ನೊಂದ್ ಕಡೆ ಗೊತ್ತಿದೆಯಲ್ಲ ಚರಣಿ ಅಂತಿರಲ್ಲ, ಅಲ್ಲಿ ಹುಲ್ಲಾಕಿ ರಾತ್ರಿ ಹೊತ್ತು ಹಾಕ್ಬಿಡಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಹುಲ್ಲು ತಿನ್ನುವಷ್ಟು ಹಾಕಿ. ಯಾವ ಹುಲ್ಲಿದೆ ಅದನ್ನ ಹಾಕಿ, ತುಂಡು ಮಾಡಿ ಹಾಕಿದ್ರೆ ಮಿಷಿನ್, ಹುಲ್ ಕಟ್ ಮಾಡೋ ಮಿಷಿನ್ ಇದ್ರೆ ತುಂಡು ಮಾಡಿ ಹಾಕಿದ್ರೆ ಉತ್ತಮ ಇಲ್ವಾ? ಆಯ್ತು ಆಯ್ತು, ಕೈಲೇ ತುಂಡು ಮಾಡಿ ಆದ ಸಾಧ್ಯ ಹೋದಷ್ಟು ಹಾಕಿ. ಬೆಳಿಗ್ಗೆ ಹೊತ್ತು ಆಚೆ ಮೇಲಕ್ಕೆ ಬಿಡಿ, ರಾತ್ರಿ ಹೊತ್ತು ಏನು ಮೇವ್ ಹಾಕಕ್ಕೆ ಹೋಗ್ಬಿಡಿ. ಬೆಳಿಗ್ಗೆ ಹೊತ್ತು ಫೀಡ್ಸ್ ಹಾಕ್ಬೇಡಿ, ಮೇಯ್ಕೊಂಡು ಬಂದಾದ್ಮೇಲೆ ಸಂಜೆ ಹೊತ್ತು ಚಿಕ್ಕದಕ್ಕೆ 1.5 ಕೆಜಿ ಅಷ್ಟು ಕೊಡಿ. ಹಾಕ್ಬೋದು, ಆದ್ರೆ ಹಂಗಾಗಲ್ಲ, ಅದೊಂದೇ ಆಗಲ್ಲ, ಅದ್ರಲ್ಲಿ 3-4-5 ತರ ಇರ್ತವೆ. ಫೀಡ್ಸ್ ತಗೊಳ್ಳಿ ಒಂದ, ಫೀಡ್ಸ್ ತಗೊಂಡ್ರೆ ಬೇಗ ಬೆದೆಗ್ ಬರುತ್ತೆ, ಮೆಚೂರ್ ಆಯ್ತದೆ, ಬೇಗ ಬೆದೆಗ್ ಬರುತ್ತೆ, ಈಟು ಕೊಡಿಸ್ಕೊಳ್ತದೆ. ಅದು 300 ಕೆಜಿ ತೂಕ ಬರ್ಬೇಕು ಈಟು ಬರ್ಬೇಕಾದ್ರೆ, ಅವಾಗ ಅದು ಈಟು ಕೊಟ್ರೆ ನಿಂತ್ಕೊಳ್ಳೋದು. ಇಲ್ಲ ಇಲ್ಲ, ನೀವು ಹುಲ್ಲಾಕಿ ನಾನು ಹೇಳ್ದಂಗೆ ಮಾಡಿ, ಇದನ್ನ ಆಚೆ ಮೇಲಕ್ಕೆ ಬಿಡಿ, ತಿಂಡಿ ಹಾಕಿ ಸಂಜೆ ಹೊತ್ತು, ನಿಮ್ಗೆ ಆರಾಮಾಗಿ ತೂಕ ಬರುತ್ತೆ, 12-13 ತಿಂಗಳಿಗೆ ಈಟು ಕೊಡಿಸ್ಬೋದು. ಒಳ್ಳೇದು ಚಂದ್ರರಾಜು, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಅರ್ಕೆರೆಯಿಂದ ಶ್ರೀ ನಾಗರಾಜು ಅಂತ ಸರ್. ಹೇಳಿ ನಾಗರಾಜ್. ಸರ್, ನಾನು ಹೈನುಗಾರಿಕೆ ಮಾಡ್ತೀನಿ. ಹೇಳಿ. ವ್ಯವಸಾಯದ ಜೊತೆಗೆ ಹೈನುಗಾರಿಕೆನು ಮಾಡ್ತೀನಿ ಸರ್. ನಾನು ವ್ಯವಸಾಯದಲ್ಲಿ ಭತ್ತ, ರಾಗಿ, ಬಿದಿರ ಧಾನ್ಯ ಎಲ್ಲಾನು ಬೆಳಿತೀವಿ ಸರ್. ಬೇಸಿಗೆ ಬಿದಿರ ಧಾನ್ಯಗಳು ಬೆಳಿತೀವಿ, ಭತ್ತ ರಾಗಿನು ಯಥೇಚ್ಛವಾಗಿ ಬೆಳಿತೀವಿ. ನಾವು ಪಶು ಆಹಾರವಾಗಿ ಅದನ್ನೇ ಮಾರ್ಪಾಟು ಮಾಡ್ಕೊತೆ ಆಗುದಿಲ್ಲ ಸರ್. ಯಾಕೆ ಅಂತಂದ್ರೆ ನಾವು ಫೀಡ್ಸ್ ಅದೆಲ್ಲ ಅತಿ ಹೆಚ್ಚು ದುಡ್ಡು ಕೊಡೋ ಬದಲು ನಮ್ಮಲ್ಲೇ ಉತ್ಪಾದನೆ ಆಗೋ ನಮ್ಮ ಒಂದು ಪದಾರ್ಥನೇ ಮಾಡ್ಕೋಬೋದಲ್ಲ ಸರ್? ಡೆಫಿನೆಟ್ ಆಗಿ ಮಾಡ್ಕೋಬಹುದು, ಅನುಮಾನನೇ ಬೇಡ. ನಿಮ್ದೇ ಪದಾರ್ಥ ಇದ್ರೆ ಪದಾರ್ಥದ ರೇಟ್ ಎಲ್ಲ ಉಳಿತಲ್ವಾ? ನುಚ್ಚು ಮಾಡಿಸ್ಕೊಳ್ಳೋದು, ನುಚ್ಚು ಮಾಡಿಸ್ಕೊಂಡು ಮಿಕ್ಸ್ ಮಾಡೋದು ಸರ್. ಭತ್ತ ಮಾಡ್ಬೋದು, ಮಾಡ್ಬೋದು. ಭತ್ತ ರಾಗಿ, ಜೋಳ, ಅಕ್ಕಿ ತೌಡು, ಭೂಸ, ಹಿಂಡಿ ಈ ಥರದ್ದೆಲ್ಲ ಮಾಡ್ಬೋದು, ಡೆಫಿನೆಟ್ ಆಗಿ ಮಾಡ್ಬೋದು, ಅನುಮಾನ ಬೇಡ. ನೀವೇನು ಮಾಡಿ ಅಂದರೆ, ನಿಮ್ಮ ಹಾಸ್ಪಿಟ್ಲಿಗೆ ಹೋಗಿ ಅರ್ಕೆರೆನಲ್ಲಿ ಡಾಕ್ಟ್ರ್ ಕೇಳಿ, ಅವರು ನಮ್ಮ ಥರದವ್ರು ಒಬ್ರು ಕೇಳಿ ಮಾಡಿಸ್ಕೊಡ್ತಾರೆ ನಿಮಗೆ. ಸಿಂಪಲ್. ಓಕೆ, ಒಳ್ಳೇದು ನಾಗರಾಜ್, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ ಸರ್? ಗುಂಡಿಪೇಟೆ ತಾಲೂಕು ಶಾನಡ್ರಲ್ಲಿಂದ ಮಹೇಶ್ ಅಂತ. ಹೇಳಿ ಮಹೇಶ್ ಅವರೇ. ಸರ್, ಏನಿಲ್ಲ, ನಮ್ದು ಈ ಸಾಮಾನ್ಯ ಗ್ರಾಮಾಂತರ ಪ್ರದೇಶದಲ್ಲಿ ಹಸುಗಳಿಗೆ ಉಣ್ಣೆ ಅಂತ ಬರ್ತವೆ, ಅದಕ್ಕೆ ಇಂಜೆಕ್ಷನ್ ಅಂತ ಮಾಡ್ತಾರೆ. ಇಂಜೆಕ್ಷನ್ ಅಂತ ಮಾಡಿದ್ರು ಅದು ಹೋಗಲ್ಲ. ಇದಕ್ಕೆ ಏನಾದ್ರು ಬೇರೆ ರೀತಿ ವ್ಯವಸ್ಥೆ ಇದೆಯಾ ಹೆಂಗೆ? ಒಂದು ಬಂತು ಅಂದ್ರೆ ಸಾಮಾನ್ಯ ಎಲ್ಲಾ ರಾಷ್ಟ್ರಗಳಿಗೂ ಅಂಟುತ್ತದೆ ಅದು. ಸಾಮಾನ್ಯ ಉಣ್ಣೆ ಅವು, ಉಣ್ಣೆ ಅಂತ ಕರಿತೀವಿ, ಟಿಕ್ಸ್ ಅಂತ ಕರಿತೀವಿ, ಕಚ್ಕೊಂಡಿರ್ತವೆ ಹಸುಗಳಿಗೆ. ಆಚೆ ಮೇಲಕ್ಕೆ ಬಿಡ್ತಿರಲ್ಲ ಅಲ್ಲಿ ಹಸುಗಳಿಗೆ ಬರುತ್ತೆ. ಒಂದು ಬೇಸಿಗೆನಲ್ಲಿ ಜಾಸ್ತಿ ಬರುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಎರಡು, ಈ ಔಷಧಿಗಳು ಸಾಮಾನ್ಯವಾಗಿ ಡಿ ಡಿ ಟಿ ಇರುವೆಗೆ ಆಗ್ತಂಗೆ. ಈಗ ಮೊದಲು ಡಿ ಡಿ ಟಿಗೆ ಇರುವೆ ಹೊಟ್ಟೋಗ್ತಿತ್ತು, ಈಗ ಹೋಗಲ್ಲ. ಈಗ ಲಕ್ಷ್ಮಣ್ ರೇಖೆಗೆ ಮಾತ್ರ ಹೋಗೋದು, ರೆಸಿಸ್ಟೆಂಟ್ ಆಗ್ಬಿಡ್ತವೆ ಅವು, ಅದಕ್ಕೆ ವಾಸನೆಗೆ ಅಡ್ಜಸ್ಟ್ ಆಗ್ಬಿಡ್ತವೆ, ಟಿಕ್ಸು ಹಂಗೇನೆ. ಸೊ ಈಗ ನೀವು ಹೇಳ್ದಂಗೆ ಇಂಜೆಕ್ಷನ್ನು ಔಷಧಿಗಳು ಅವಕ್ಕೆಲ್ಲ ಸ್ನಾನ ಮಾಡಿಸಿದ್ರೆ ಅವಕ್ಕೆಲ್ಲ ಕಮ್ಮಿ ಆಗ್ಬಿಟ್ಟವೆ, ಫುಲ್ ಹೋಗಲ್ಲ. ನೀವೇನು ಮಾಡಿ ಅಂದರೆ, ಒಂದು ಹೋಗಲ್ಲ, ನೀವೇನು ಮಾಡಿ ಅಂದರೆ, ನೀವು ಯಾವ ಔಷಧಿನ ಹಾಕ್ತಾ ಇದ್ದೀರಿ ಅದನ್ನು ಇನ್ನೊಂದೆರಡು ಎಮ್ ಎಲ್ ಜಾಸ್ತಿ ಹಾಕಿ ಒಂದು ಲೀಟ್ರಿಗೆ ಎದುರ್ಕೊಂಬೇಡಿ. ಇದೆ ಈಗ ಎರಡು ಎಮ್ ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಹಾಕ್ತಾ ಇದ್ರಿ, ಅದನ್ನು 4 ml ಹಾಕಿ ಹಾಕ್ಬಿಟ್ಟು ಮೈಯೆಲ್ಲ ಹಚ್ಚಿ, ಹಚ್ಚಿಬಿಟ್ಟು ಬಾಯಿಗೆ ಎತ್ತಿನ ಕುಕ್ಕೆ ಕಟ್ಟಿ, ಎತ್ತಿನ ಕುಕ್ಕೆ ಕಟ್ಬಿಟ್ಟು ಅರ್ಧ ಗಂಟೆ ಬಿಡಿ ಒಣಗೋಗುತ್ತೆ. ಒಣಗೋದ್ಮೇಲೆ ಕುಕ್ಕೆ ಬಿಚ್ಚಾಕಿ ತೊಳಿಬೇಡಿ, ಒಂದ್ ದಿವಸ ಬಿಡಿ, ಮಾರಣಕ್ಕೆ ತೊಳಿರಿ. ಒಂದಿದು, ಎರಡನೇದು ಸರ್ ನೆಕ್ಕದ್ರೆ ಏನ್ ಸಮಸ್ಯೆ ಆಗಲ್ಲ, ಒಣಗದ್ಮೇಲೆ ನೆಕ್ಕದ್ರೆ ಪ್ರಾಬ್ಲಮ್ ಆಗಲ್ಲ, ಒಣಗದ್ಮೇಲೆ ನೆಕ್ಕಲ್ಲ. ಹೌದಾ? ಒಣಗದ್ಮೇಲೆ ನೆಕ್ಕಲ್ಲ ಅದು. ಅದು ಅಷ್ಟೊತ್ತ ತನಕ ನೀವು ಕುಕ್ಕೆ ಕಟ್ಟಬೇಕು, ಒಂದ್ ಅರ್ಧ ಗಂಟೆ ಕುಕ್ಕೆ ಕಟ್ಟಬೇಕು, ಒಂದಾಯ್ತಲ್ವಾ. ಎರಡನೇದು, ಪ್ರತಿ 10 ದಿವಸಕ್ಕೊಂದ್ಸರಿ ಹಾಕ್ಬೇಕು ಇದನ್ನ, ಪ್ರತಿ 10 ದಿವಸಕ್ಕೊಂದ್ಸರಿ. 3 ಸರಿ ಹಾಕಿ, ಅಲ್ಲಿಗೆ 1 ತಿಂಗಳಿಗೆ 3 ಸರಿ ಆಯ್ತು. ಅದೇ ದಿವಸ ಅಥವಾ ಮಾರಣೆಗೆ ದನದ ಕೊಟ್ಟಿಗೆ ಕಿಟಕಿ ಸಂದು ಬಾಗಿಲು ಸಂದು ಮೇವೆಲ್ಲ ಎತ್ತಿಟ್ಬಿಟ್ಟು ಫುಲ್ಲು ಡಬಲ್ ಹಾಕೊಂಡು, ಹಸುಗೆ ಎಷ್ಟಾಕಿರ್ತೀರಿ ಅದ್ರ ಡಬಲ್ ಹಾಕೊಂಡು ಹೊಡಿಬೇಕು ಸ್ಪ್ರೇ ಕ್ಯಾನಲ್ಲಿ. ಬರೀ ಹಸುಗೆ ಹಾಕಿರಾಗಲ್ಲ, ಕೊಟ್ಟಿಗೆಗೂ ಹಾಕ್ಬೇಕು. ಯಾಕೆಂದ್ರೆ ಇದು ಗೋಡೆ ಮೇಲೆ 6 ತಿಂಗಳಿರುತ್ತೆ, ವಾಪಸ್ ಇಲ್ಲಿಗೆ ಬರುತ್ತೆ ತಿರ್ಗಾ, ಅದಕ್ಕೆ ಅಲ್ಲೂ ಹೊಡಿಬೇಕು 3-10 ದಿವಸಕ್ಕೂ. ಸೊ ಇದರಲ್ಲಿ ನಿಮಗೆ ಸ್ವಲ್ಪ ಕಂಟ್ರೋಲ್ ಸಿಗುತ್ತೆ. ಎರಡಾಯ್ತಾ? ಮೂರನೇದು, ಹೊರಗಡೆಯಿಂದ ದನಗಳನ್ನು ತಂದಾಗ, ಒಂದು ಕರು ತತ್ತೀರಿ, ಒಂದು ಹಸು ತತ್ತೀರಿ, ಒಂದು ಎಮ್ಮೆ ತತ್ತೀರಿ, ನೇರವಾಗಿ ಒಳಗೆ ಬಿಟ್ಕೊಂಬೇಡಿ, ಒಂದು ಕಡೆ ಸಪ್ರೇಟ್ ಕಟ್ಟಾಕಿ ಅದಕ್ಕೊಂದು ಸ್ನಾನ ಮಾಡಿಸಿ ಫಸ್ಟ್ ಔಷಧಿ ಹಾಕಿ, ಇನ್ನೂ ಉಳ್ಕೊಂಡಿದ್ದಾವ ನೋಡಿ ಅಲ್ಲಿ ಉಣ್ಣೆ ಗಿಣ್ಣೆ ಇದಾವ ಮೊಟ್ಟೆ ಇದಾವ ಅಂತ, 20 ದಿವಸ ಬಿಟ್ಟು ಮತ್ತೊಂದು ಸರಿ ಹಾಕಿ ಆಮೇಲೆ ಒಳಗೆ ಬಿಟ್ಕೊಳ್ಳಿ. ಇಲ್ಲಾಂದ್ರೆ ಹೊರಗಡೆ ಬಂದದ್ದು ಇನ್ನೊಬ್ಬರು ಮನೆ ನಿಮಗೆ ಬರುತ್ತೆ. ಕ್ವಾರಂಟೈನ್. ಆಗ್ಲಿ ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಮಾತಾಡಿ ಸ್ವಾಮಿ. ನಮಸ್ಕಾರ ಸರ್, ಕೇಶವ ಮೂರ್ತಿ ಅವರ ಚೆನ್ನಗೌಡರು. ನಮಸ್ಕಾರ ಸರ್, ನಾನು ಲಕ್ಷ್ಮೀಪುರದ ಜವರಪ್ಪ. ಹೇಳಿ ಜವರಪ್ಪನವರೇ. ಸರ್, ಜಮೀನ್ಗಳಿಗೆ ಕ್ರಿಮಿನಾಶಕ ಹೊಡಿತಾರೆ ಸರ್, ಎಷ್ಟು ದಿನ ನಂತರ ಹುಲ್ಗಳ ಕುರಿಗಳಿಗೆ ದನಗಳಿಗೆ ಹಾಕ್ಬೋದು? ಎಷ್ಟು ದಿವಸ ನಂತರ ಹಾಕುವಂಗೆ ಇಲ್ಲ. ಎಷ್ಟು ದಿವಸ ನಂತರ ಹಾಕ್ಬೋದು ಸರ್? ಹಾಕ್ಬಾರ್ದು, ಯಾವತ್ತೂ ಹಾಕ್ಬಾರ್ದು, ಔಷಧಿ ಹೊಡೆದಿದ್ರೆ. ಈಗ ದನಗಳು ದನ ಕುರಿಗಳಿಗೆ ಸರ್ ಕಾಲ್ ಜರ ಬಾಯಿ ಜರ ಅಂತ ಬರ್ತದೆ, ಯಾವ ತರ ಮೇವನ್ನ ಉಪಚಾರ ಮಾಡ್ಬೇಕು ಸರ್ ನನಗೆ? ಇರಿ, ಈಗ ಔಷಧಿ ಹೊಡೆದಿದ್ರೆ ಹುಲ್ಗೆ ಔಷಧಿ ಹೊಡೆಯಲ್ಲ ಅಲ್ವಾ? ನೀವು ಪಕ್ಕದ ಬೆಳೆಗೆ ಔಷಧಿ ಹೊಡೆದಿರ್ತೀರಿ, ಅಕಸ್ಮಾತ್ ಹುಲ್ಗೆ ಔಷಧಿ 6 ಇರ್ಬೋದು. ಅಂಥ ಸಂದರ್ಭದಲ್ಲಿ 1 ವಾರ ಆದಮೇಲೆ ಹಾಕಿ, ಏನು ತೊಂದರೆ ಆಗಲ್ಲ. ಆದರೆ ಹುಲ್ಗೆ ಔಷಧಿ ಹೊಡೆದಿದ್ರೆ ದಯವಿಟ್ಟು ಹಾಕ್ಬೇಡಿ, ಯಾವತ್ತೂ ಹಾಕ್ಬೇಡಿ. ಔಷಧಿನಲ್ಲಿ ಬರೆದಿರ್ತಾರೆ ಕಣಪ್ಪ, ಇಷ್ಟು ದಿವಸ ಆದಮೇಲೆ ಬಳಸಬೇಕು ಅಂತ. ಅದನ್ನು ಒಂದು ಸರಿ ಕೇಳ್ಕೊಳ್ಳಿ. ಔಷಧಿ ಮಾರಾಟ ಮಾಡ್ತಾರಲ್ಲ, ಪ್ರತಿಯೊಂದು ಔಷಧಿಗೂ ಒಂದು ಪೀರಿಯಡ್ ಇರುತ್ತೆ. ಅದು ಹುಲ್ಗೆ ಹೊಡೆದಿದ್ರೆ ಬಳಸಬಾರ್ದು ಡಾಕ್ಟರ್ ಹೇಳ್ದಂಗೆ. ಹುಲ್ಗೇನು ಔಷಧಿ ಹೊಡೆಯಲ್ಲ ಯಾರು, ಹೊಡೆಯಲ್ಲ. ಅವಾಗ ಆರುತ್ತೆ. ಹೌದು, ಒಂದು ವಾರ ಇದ್ರೆ ಸಾಕು, ಒಂದು ವಾರ ಬಿಟ್ಬಿಟ್ಟು ಹಾಕ್ಬೋದು, ಏನ್ ತೊಂದರೆ ಆಗಲ್ಲ. ಇನ್ನೊಂದು ಪ್ರಶ್ನೆ ಸರ್, ಕಾಲುಬಾಯಿ ಜ್ವರದ್ದು ಯಾವ ತರ ಮೇವಾಗಿ ಉಪಚಾರ ಮಾಡ್ಬೇಕು? ಒಂದೇ ಕಾಲುಬಾಯಿ ಜ್ವರಕ್ಕೆ ಪ್ರತಿ 120 ದಿವಸಕ್ಕೊಂದ್ಸರಿ ಇಂಜೆಕ್ಷನ್ ಮಾಡಿಸಿ. ಎಲ್ಲರೂ ವರ್ಷಕ್ಕೆ 2 ಸರಿ ಮಾಡ್ತೀರಿ, 6 ತಿಂಗಳಿಗೊಂದ್ಸರಿ. ಅದ್ರ ಪವರ್ ಇರೋದು 4 ತಿಂಗಳು ಮಾತ್ರ. 4 ತಿಂಗಳಿಗೆ ಅದ್ರ ಪವರ್ ಮುಗ್ದೋಗುತ್ತೆ, ಇನ್ನೆರಡು ತಿಂಗಳು ಹಸು ಯಾವಾಗ ಬೇಕಾದ್ರೂ ಕಾಯಿಲೆ ಬರ್ಬೋದು. ಅದಕ್ಕೆ ಕರೆಕ್ಟಾಗಿ 4ನೇ ತಿಂಗಳಿಗೊಂದ್ಸರಿ ಇಂಜೆಕ್ಷನ್ ಮಾಡಿ, ಯಾವ ಪ್ರಾಬ್ಲಮು ಬರಲ್ಲ. ಅದು ಯಾವ ಕಂಪ್ನಿ ಇಂಜೆಕ್ಷನ್ ಆಗಲಿ, 3 ಸರಿ ಮಾಡೋದು ಕಲ್ತ್ಕೊಳ್ಳಿ. ವರ್ಷಕ್ಕೆ ಕ್ಲೀನಾಗಿ ನಿಂತೋಗುತ್ತೆ. ನಾನು ಕಳೆದ 15 ವರ್ಷದಿಂದ ಮಾಡ್ತೀನಿ, ಬರೋದೇ ಇಲ್ಲ. ಊರಿಗೆಲ್ಲ ಕಾಯಿಲೆ ಬಂದಿದ್ರು ನಮ್ಮ ಹಸು ಬರಲ್ಲ. ನಮಸ್ಕಾರ ಸರ್. ಆಯ್ತು, ಒಳ್ಳೇದು ಜವರಪ್ಪನವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹೇಳಿ ಸರ್. ಹೇಳಿ ಸರ್. ಕೇಶವ ಮೂರ್ತಿ ಸಾಹೇಬರಿಗೆ ನಮಸ್ಕಾರ ಸರ್. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಸರ್. ಡಾಕ್ಟರ್ ಸಾಹೇಬರಿಗೂ ನಮಸ್ಕಾರ ಸರ್. ನಮಸ್ಕಾರ. ತಾವ್ಯಾರು ಸರ್? ನಾವು ಬಿಡಿಗಿರಂಗನ್ ಬಿಡ್ತಿಂದ ರಾಜಣ್ಣ ಮಾತಾಡ್ತಾ ಇರೋದು ಸರ್. ಹೇಳಿ ರಾಜಣ್ಣವ್ರೇ. ಸರ್, ಇಲ್ಲಿ ನಮ್ಮ ಹತ್ರ ಡಾಕ್ಟರ್ ಸಾಹೇಬರು ಕೇಳ್ತಾ ಇರೋದು ಏನು ಅಂದ್ರೆ, ಆಸ್ಪತ್ರೆ ಇಲ್ಲ ನಮ್ಮ ಹತ್ರ ಇಲ್ಲಿ ಬೆಟ್ಟದಲ್ಲಿ. ಅದರಿಂದ ಸ್ಕೂಲಿಗೆ ಅಕಸ್ಮಾತ್ ಜ್ವರ ತುಂಬಾ ಬರುತ್ತೆ ಸರ್, ನಿನ್ನೆ ಒಂದು ಹಂಗ ಆಗೋಗಿತ್ತು, ಏನ್ ಮಾಡ್ಬೋದು ಸರ್ ನಮಗೆ? ಮನೆ ಔಷಧಿ ಸರ್, ಮನೆ ಔಷಧಿ ಕಷ್ಟ ಆಗುತ್ತಲ್ಲಪ್ಪ, ಏನ್ ಮಾಡುದು ಸರ್? ಇಲ್ಲಿ ನಮ್ ಬೆಟ್ಟ ಸರ್, ಎಳಂದೂರಿಗೆ ಹೋಗಿ ಎಳಂದೂರಿಂದ ಡಾಕ್ಟರ್ ಬಂದ್ ಮಾಡ್ಬೇಕು ಸರ್, ಹಂಗಾಗ್ಬಿಟ್ಟಿದೆ ಸರ್. ಅಲ್ಲ ನಿಮ್ಮಲ್ಲಿ ಯಾರಾದ್ರೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ರಿಟೈರ್ ಆಗಿರೋರು, ಡೈರಿಯಲ್ಲಿ ಕೆಲಸ ಮಾಡಿರೋರು, ಈಟ ಕೊಡ್ತಾರಲ್ಲ ಹಸುಗಳಿಗೆ, ಅವರು ಯಾರು ಇಲ್ವಾ ಅಲ್ಲಿ? ಯಾರು ಇಲ್ಲ ಸರ್, ನಮ್ದು ಬಿಳಿಗಿರಂಗನ್ ಬಿಡ್ತು ಅಂತ ಯಾವ್ದು ಇಲ್ಲ ಸರ್. ಇನ್ಸ್ಪೆಕ್ಟರ್ಗಳು ಇಲ್ವಾ ಅಲ್ಲಿ? ಇಲ್ಲ ಸರ್, ಇಲ್ಲ, ಆಸ್ಪತ್ರೆ ಇದೆ ಸರ್, ಅಲ್ಲಿ ಇದ್ದವ್ರನ್ನೆಲ್ಲ ಎಳಂದೂರಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ ಸರ್. ಈಗ ಒಂದು ಒಳ್ಳೆ ಸಜೆಷನ್ ಏನ್ ಗೊತ್ತಾ, ಮೈಸೂರು ಹಾಲ್ನಳ್ಳಿನಲ್ಲಿ ಡೈರಿನಲ್ಲಿ ತರಬೇತಿ ಶಾಲೆ ಇದೆ, ಕೃತಕ ಗರ್ಭಧಾರಣೆ ಮಾಡೋಕೆ ಟ್ರೈನಿಂಗ್ ಕೊಡ್ತಾರೆ ಒಂದು 15 ದಿವಸ. ಒಂದು ಒಳ್ಳೆ ಹುಡುಗನ ಹುಡುಕಿ, SLC ಪಿ ಯು ಸಿ ಮಾಡಿರೋನ್ನ ಟ್ರೈನಿಂಗ್ ಕಳಿಸಿ, ಅವನು ಗರ್ಭ ಏ ಕೃತಕ ಗರ್ಭಧಾರಣೆ ಮಾಡೋದು ಕಲ್ತ್ಕೊಳ್ತಾನೆ, ಗರ್ಭಕ್ಕೆ ಔಷಧಿ ಹಾಕ್ತಾನೆ, ಇಂಜೆಕ್ಷನ್ನು ಮಾಡ್ತಾನೆ. ಆಗ ಈ ಪ್ರಾಬ್ಲಮ್ ಇದ್ರೆ ನಮ್ಮ ಥರದವ್ರು ಫೋನ್ ಮಾಡಿದ್ರೆ ಇದು ಹಾಕೊಳಪ್ಪ ಅಂದರೆ ಹಾಕ್ಕೊಡ್ತಾನೆ. ಬೆಳಿಗ್ಗೆ ಎದ್ದು ಎಳಂದೂರ್ಗೆ ಹೋಗ್ಬೋದು. ಮನೆ ಔಷಧಿ ಏನಾರ ಮಾಡ್ಬೋದ ಸರ್, ಇದು ಈರುಳ್ಳಿ ಬೆಲ್ಲ ಇಳಿದೆಲ್ಲ? ಇಲ್ಲ ಇವ್ರೆ, ಅಂದರೆ ಯಾವುದಕ್ಕೆ ಈಗ ಕೆಮ್ಮು ಸೀನು ಅಂತದ್ದಿದ್ರೆ ಈರುಳ್ಳಿ ಬೆಲ್ಲ ಮಾಡ್ಬೋದು. ಇಲ್ಲ ಇರ ಹೇಳ್ತೀನಿ, ಜ್ವರ ಜಾಸ್ತಿ ಬಂದ್ರೆ ಆಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ಬರುತ್ತೆ, ನೋಡಿದಿರಾ? ಎಕೋಸ್ಪ್ರಿನ್ ಅಂತ ಆಸ್ಪ್ರಿನ್ ಟ್ಯಾಬ್ಲೆಟ್ ಕೊಡ್ಬೋದು, 20 ಗುಳಿಗೆ ಕೊಡ್ಬೋದು. ಆಸ್ಪ್ರಿನ್ ನೋಡಿ, ಹಾರ್ಟ್ ಪೇಷಂಟ್ ಬಿಪಿ ಪೇಷಂಟ್ ಎಲ್ಲ ಕೊಡ್ತಾರೆ ನೋಡಿ, ಬ್ಲಡ್ ಥಿನ್ನರ್ ಅಂತ. ತಮ್ಮದಿಪ್ಪ, ಇದು ತಮ್ಮ ಹಸುಗಿ ಅಂತ ಮಾತ್ರ ಯಾವ್ದು ಇಲ್ಲ ಸರ್, ತಂದಿಟ್ಕೊಂಡು ನಾವು ಕೊಡೋ ರೀತಿ ಇಲ್ಲ. ಇಂಜೆಕ್ಷನ್ಗಳು ಆಕ್ಚುಲಿ ಹಸುನಲ್ಲಿ ಮಾತ್ರೆಗಳು, ಈ ಪ್ಯಾರಾಸಿಟಮಾಲ್ ವರ್ಕ್ ಆಗಲ್ಲ ಹಸುಗಳಲ್ಲಿ. ಹಸುಗಳಲ್ಲಿ ಬೆವರುವ ಗ್ರಂಥಿಗಳಿರಲ್ಲ, ಹಸುಗಳು ಬೆವರಲ್ಲ. ಪ್ಯಾರಾಸೆಟಮಲ್ ಯಾರಿಗೆ ವರ್ಕ್ ಆಗುತ್ತೆ? ಈಗ Dolo 650, ಕಾಲ್ಪಾಲು ಇದೆಲ್ಲ ಯಾರಿಗೆ ವರ್ಕ್ ಆಗುತ್ತೆ? ಬೆವರುವಂಥವ್ರಿಗೆ. ಇವು ಬೆವರಲ್ಲ, ಹಂಗಾಗಿ ನಿಮ್ಗೆ ಅದು ವರ್ಕ್ ಆಗಲ್ಲ. ಅದೇ ಆಸ್ಪ್ರಿನ್ ಆದರೆ ವರ್ಕ್ ಆಗುತ್ತೆ. ಆಸ್ಪ್ರಿನ್ ತಂದಿಟ್ಕೊಳ್ಳಿ, ಒಂದು 50 ಗುಳಿಗೆ, ಒಂದು 20 ಗುಳಿಗೆ ಕೊಡ್ಬೋದು. ದೊಡ್ಡದನ್ನ ಆದರೆ, ಸಣ್ಣದಾದ್ರೆ 10 ಗುಳಿಗೆ ಕೊಡ್ಬೋದು, ಜ್ವರ ಕಮ್ಮಿ ಆಗುತ್ತೆ. ಹೇಗೆ ಕೊಡೋದು ಸರ್? ಓಕೆ, ಈ ರಾಗಿ ಮುದ್ದೆನಲ್ಲಿ ಒಳಗಡೆ ಇಟ್ಟು ಕೊಡ್ಬೋದು, ಬಾಳೆಹಣ್ಣಲ್ಲಿ ಒಳಗಡೆ, ಬಾಳೆಹಣ್ಣಲ್ಲಿ ಒಳಗಡೆ ಇಟ್ಬಿಟ್ಟು ದೌಡೆಗೆ ಇಡ್ಬೋದು. ಇಲ್ಲಾಂದ್ರೆ ಒಂದು ಬಾಳೆ ಎಲೆನಲ್ಲೂ ಒಳಗಡೆ ಮುದ್ದೆ ತರ ಮಾಡ್ಬಿಟ್ಟು ನಾಲ್ಗೆ ಇಡ್ಕೊಂಡು ಒಳಗಡೆ ಇಡ್ಬೋದು, ತಿನ್ಕೊಳ್ತವೆ, ಏನಿಲ್ಲ. ರಾಗಿ ಮುದ್ದೆಲ್ಲ ಕೊಡ್ಬೋದು? ಕೊಡ್ಬೋದು, ಕೊಡ್ಬೋದು, ಮುದ್ದೆನೆಲ್ಲ ಅಂತಂದ್ರೆ. ನಮಸ್ತೆ. ಅಲ್ಲ ಆದ್ರೂ ರಾಜಣ್ಣ ಅವರೇ, ಡಾಕ್ಟರ್ ಹೇಳ್ದಾಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡಿಡ್ಕೊಂಡು, ಒಂದು ಹುಡುಗನ ಹುಡುಕ್ರೆ, ಸಿಂಪಲ್ ಫ್ರೀ ಟ್ರೈನಿಂಗ್ ಇದು KMF ಅಲ್ಲಿ, ಅವನಿಗೂ ಎಂಪ್ಲಾಯ್ಮೆಂಟ್ ಆಗುತ್ತೆ. ಕರೆಕ್ಟ್, ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ಕಟ್ ಮಾಡ್ಬಿಟ್ಟಿದ್ದಾರೆ ದೂರವಾಣಿ ಕರೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯಕೊಪ್ಪಲಿಂದ ರಾಧಾ ಅಂತ. ಹೇಳಿ ರಾಧಾ ಅವ್ರ. ಸರ್, ಅವರು ಕರುಗಳಿಗೆ ಡ್ರಮ್ಮಲ್ಲಿ ನೀರು ಕುಡಿ, ಅವ್ರು ಬೇಕಾದ್ರೆ ಕುಡಿಲಿ ಅಂತಂದ್ರು. ಸಣ್ಣ ಕರುಗಳು ಜಾಸ್ತಿ ನೀರು ಕುಡಿತಾವಲ್ವ ಸರ್, ಗೊತ್ತಿರಲ್ಲ ಅವಕ್ಕೆ. ಹೊಸದಾಗಿ ಹುಟ್ಟಿದಂತ ಕರುಗಳಿಗೆ 5ನೇ ದಿವಸಕ್ಕೆ ನೀರ್ ಕುಡಬಹುದು. ಸರಿ ಸಾ, ಬಿಟ್ಬಿಡಿ ಕುಡ್ಕಲಿ ಅಂತಂದ್ರಲ್ಲ, ನಮ್ದು ಒಂದ್ ಐತೆ ಒಂದ್, ಯಾಕಂದ್ರೆ ಒಂದ್ ಬಕೆಟ ಕುಡ್ಬಿಡುತ್ತೆ ಅದು. ನೀವು ಯಾವಾಗ್ಲೂ 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಲ ನೀರ್ ಕುಡ್ತೀರಿ, ಬರ್ಗಟ್ ಕುಡ್ಕೊಳ್ತದ? ಇಲ್ಲ ಸಾ, ಹಾಲು ಕುಡಿಯಕರ ಸರ್ ಅದು. ನೀವು ಫ್ರೀ ಬಿಟ್ಟು ನೀರನ್ನ ಇಡಿ, 1/2 ಲೀಟರ್ 1 ಲೀಟರ್ ಮೇಲೆ ಕುಡಿಯಲ್ಲ ಅದು. ದಿನಾ ನೀರ್ ಸಿಕ್ಕಿದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಕುಡಿಯೋದು. ಕಟ್ಟಾಕ್ಬಿಟ್ಟಿರ್ತೀರಿ, ಎಲ್ಲ ಮಂಡ್ಯಕ್ಕೆ ಹೋಗಿರ್ತೀರಿ, ಮತ್ತೆ ಬಂದು ನೀರು ಕೊಡ್ತೀರಿ, ಬಕೆಟ್ ಎಲ್ಲ ಕುಡ್ಕೊಳ್ತದೆ. ತಪ್ಪು ಅದು. ನೀವು 5ನೇ ದಿವಸಕ್ಕೆ ಕುಡಿಯ ನೀರು ಕುಡಿ, ದಿನಕ್ಕೆ 7ರಿಂದ 8 ಸರಿ ನೀರು ಕೊಡ್ಬೇಕು. ಏನು ಬೇಡ, ಎಲ್ಲ ಊರಲ್ಲೂ ಫಿಲ್ಟರ್ ಇದಾವೆ. ಹೊಸದಾಗಿ ಬಿಟ್ಟಿರೋ ಕರು ಆದ್ರೆ ಫಿಲ್ಟರ್ ನೀರು ಕುಡಿ, 1 ತಿಂಗಳಾದ್ಮೇಲೆ ಮಾಮೂಲಿ ನಲ್ಲಿ ನೀರೇ ಕುಡಿ. ಇದು ಹಸು ಹಾಲು ಕರಿತಿದಂಗೆ, ಬೆಳಿಗ್ಗೆ ಕರೆದಿದ್ದಕ್ಕೆ ಸಾಯಂಕಾಲದಷ್ಟಲ್ಲಿ 1-2 ಲೀಟರ್ ಸಡನ್ ಆಗಿ ಡೌನ್ ಆಗ್ಬಿಡ್ತಲ್ಲ, ಏನಕ್ಕೆ ಸರ್? ಬೆಳಿಗ್ಗೆಗೂ ಸಂಜೆಗೂ ಹಾಲು ವ್ಯತ್ಯಾಸ ಇರುತ್ತೆ ಕಣಮ್ಮ. ಬೆಳಿಗ್ಗೆ 10 ಲೀಟರ್ ಬಂದ್ರೆ ಸಂಜೆ 7 ಲೀಟರ್ 8 ಲೀಟರ್ ಬರುತ್ತೆ. ಮಾಮೂಲಿ ಅದೇ ರೀತಿ ಆಗೋಯ್ತು. ಇಲ್ಲ ಇಲ್ಲ ಸತ್ಯ, ಸರಿ ಇದೆ ಅದು. ಡೌನೇ ಆಗೋಯ್ತು, ಮತ್ತೆ ಕಮ್ಮಿನೇ ಆಗ್ಬಿಡ್ತಾ? ಅದೇ ಮಿನಿಮಮ್ ಬಂದ್ಬಿಡ್ತು ಸರ್. ಓಕೆ, ಮೊದಲನೇ ಸರಿ ಕರು ಹಾಕಿರುವಂತ ಹಸುಗಳಾದ್ರೆ 1 ತಿಂಗಳಿಗೆ 6% ಹಾಲು ಕಮ್ಮಿ ಆಗುತ್ತೆ. ಅಂದ್ರೆ 10 ಲೀಟರ್ ಹಾಲು ಕರಿತಾ ಇದ್ರೆ 9.5 ಬರ್ತದೆ 1 ತಿಂಗಳಾದ್ಮೇಲೆ. ಒಂದು ಕರುಗಿನ ಜಾಸ್ತಿ ಹಾಕಿದ್ರೆ, 2-3 ಕರು ಹಾಕಿರೋ ಹಸುಗಳಾದ್ರೆ 10% ಕಮ್ಮಿ ಆಗುತ್ತೆ. 10 ಲೀಟರ್ ಬರ್ತಾ ಇದ್ರೆ 9 ಲೀಟರ್ ಬರ್ತದೆ 1 ತಿಂಗಳಾದ್ಮೇಲೆ. 2ನೇ ತಿಂಗಳಿಗೆ 1 ಲೀಟರ್ ಕಮ್ಮಿ ಆಗುತ್ತೆ. ಸೊ ಇದು ಸರ್ವೇ ಸಾಮಾನ್ಯ, ಅದರಲ್ಲಿ ಇದೆಯಾ ನೋಡ್ಕೊಳ್ಳಿ. ತಿಂಡಿ ಮೇವು ಏನಾರ ಅದ್ಬಿಟ್ರೆ ನೀವು ಹಾಲು ಕಮ್ಮಿ ಆಗುತ್ತೆ. ನಿಮ್ಮಲ್ಲಿ ಮೇವು ಮತ್ತೆ ತಿಂಡಿ ಏನಾದ್ರು ಬದಲಾವಣೆ ಆಗಿದೆಯಾ ನೋಡಿ? ಏನಿಲ್ಲ ಸರ್, ಮಾಮೂಲಿ ಸೀಮೆ ಹುಲ್ಲು, ಫಾರಂ ಹುಲ್ಲು, ಮತ್ತೆ ರಾಗಿ ಕಡ್ಡಿ ಹಾಕ್ತಾರೆ. ಫಾರಂ ಹುಲ್ಲು ಮತ್ತೆ ಭೂಸ. ಫಾರಂ ಹುಲ್ಲು ಬಲ್ತಿದ್ರೆ ಹಾಲು ಕಮ್ಮಿ ಆಗುತ್ತೆ, ಎಳಸಿದ್ರು ಹಾಲು ಕಮ್ಮಿ ಆಗುತ್ತೆ. 4-5 ಅಡಿ ಎತ್ತರ ಹೈಟ್ ಇರಬೇಕು. 4 ಅಡಿಗಿನ ಕಮ್ಮಿ ಇದ್ರೆ ಹಾಲು ಕಮ್ಮಿ ಆಗುತ್ತೆ, 5 ಅಡಿಗಿನ ಜಾಸ್ತಿ ಇದ್ರು ಹಾಲು ಕಮ್ಮಿ ಆಗುತ್ತೆ. ಇದು ಕಬ್ಬಂದು ತೊಂಡೆ ಹಾಕುತ್ತೆ, ಏನ್ ತೊಂದ್ರೆ ಇಲ್ಲ, ಮಾಲ್ ಜಾಸ್ತಿ ಆಗುತ್ತೆ ಮತ್ತೆ ಒಳ್ಳೇದು. ಏನ್ ತೊಂದ್ರೆ ಇಲ್ಲ, ಆದ್ರೆ ಬರೀ ಅದನ್ನೇ ಹಾಕ್ಬಿಡಿ. ಇಲ್ಲ ಸರ್, ಮಿಕ್ಸ್ ಹಾಕ್ತೀನಿ. ಮಿಕ್ಸ್ ಮಾಡಾಕಿ, 1/10 ಕೆಜಿ ತೊಂಡೆ ಹಾಕಳೆ, 1/10 ಕೆಜಿ ಸೀಮೆ ಹುಲ್ಲು ಹಾಕಿ, 2-3 ಕೆಜಿ ಒಣ ಹುಲ್ಲು ಹಾಕಳೆ, ರಾಗಿ ಕಡ್ಡಿ ಹಾಕಳೆ. ಹಂಗೆ ಒಳ್ಳೇದು ರಾಧಾ ಮೇಡಮ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಬಂಗಾರ ಮಂಜರ ಬಂಗಾರದ ಮುನಸ್ಕೇಶಮೂರ್ತಿ ಸಾಹೇಬ್ರಿ ನಮಸ್ಕಾರ ಸರ್. ನಂಜುಡಿಯಿಂದ ಮಹೇಶ್ ಮಾತಾಡ್ತಿದ್ದೀನಿ. ಹೇಳಿ ಮಹೇಶ್. ಡಾಕ್ಟರ್ ಸಾಹೇಬ್ರಿ ನಮಸ್ತೆ. ನಮಸ್ತೆ ಸಾಹೇಬ್ರಿ. ಪಶುಭಾಗ್ಯ ಯೋಜನೆ ಬಗ್ಗೆ ಏನಾರ ಮಾಹಿತಿ ಲಭ್ಯ ಇದೆಯಾ? ಇಲ್ಲ, ನನ್ನ ಹತ್ರ ಇಲ್ಲ. ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಸರ್, ಒಬ್ಬ ಧನುನ್ ಡಾಕ್ಟರ್ ಆದಂತ ಶಂಕರ್ನಾಗ್ ಅವರು ತಾಳೆ ಭಾಗ್ಯ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ರೈತರಿಗೆ ಸಪೋರ್ಟ್ ಮಾಡ್ತಾರೆ, ಏನೇನ್ ಯೋಜನೆ ಇದೆ ಅಂತ, ಇದೇ ಕಾರ್ಯಕ್ರಮಕ್ಕೆ ಸಂಬಂಧಪಡುತ್ತೆ, ಅದಕ್ಕೋಸ್ಕರ ಕೇಳಿದೆ ಸರ್. ತಾಳಿ ಭಾಗ್ಯದಲ್ಲಿ ಶಂಕರ್ನಾಗ್ ವೆಟರ್ನರಿ ಡಾಕ್ಟರ್? ಹೌದು ಸರ್. ಹೌದಾ? ಹೌದು ಸರ್. ನೋಡಿದೀನಿ. ರೈತರಿಗೆ ಯೋಜನೆ ಬಗ್ಗೆನೆ ಗೊತ್ತಿರಲ್ಲ, ಅವ್ರು ಬಂದು ಎಲ್ಲಾ ರೈತರಿಗೆ ಸೌಲಭ್ಯ ಕೊಡಿಸಿ ಇಡೀ ಇಡೀ ಊರಿಗೆ ಜನಗಳ ಜೊತೆಲಿ ಅನಂತನಾಗ್ ಕಣ್ರಿ. ಅದ ಅನಂತನಾಗ್? ಇಲ್ಲ ಸರ್, ಶಂಕರ್ನಾಗ. ಶಂಕರ್ನಾಗ ಲಕ್ಷ್ಮಿ ಅಮ್ಮ ಅವ್ರು ಸರ್. ಆಗ್ಲಿ, ಈ ಪಶುಭಾಗ್ಯ ಬಗ್ಗೆ ನಾನು ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ನಿಮ್ಗೆ. ಈ ಪಶುಭಾಗ್ಯ ಅಂತ ಇಲ್ಲ ಈಗ, ಮೋಸ್ಟ್ಲಿ ಈಗ ಇರೋದು NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಇರೋದು, ಆಮೇಲೆ SCPTSP ಇದೆ, ಹರಿಜನ ಗಿರಿಜನಗಳಿಗೆ ಅದೇ ಬೇರೆ ಇದೆ. ಅದರಲ್ಲಿ ನಿಮಗೆ 50% ಸಬ್ಸಿಡಿನೂ ಇದೆ, 33% ಸಬ್ಸಿಡಿನೂ ಇದೆ. 2 ಹಸುಗಳನ್ನು, 4 ಕರೆಯುವಂಥ ಹಸುಗಳನ್ನು ಕೊಡ್ತಾರೆ. ಹಾಗಾಗಿ ಇದನ್ನು ನೀವು ಗ್ರಾಮ ಸಭೆಗಳಲ್ಲಿ ನಿಮ್ಮ ಹೆಸರು ಬರೆಸಿ ಅಪ್ರೂವ್ ಮಾಡಿಸ್ಕೋಬೇಕು. ನಿಮ್ಮ MLA ಸಾಹೇಬರು ಅಪ್ರೂವ್ ಮಾಡ್ತಾರೆ. ಅದೇ ಇಲಾಖೆಗೆ ಮಾಹಿತಿ ಬಂದ್ರೆ. ಮಹೇಶ್ ಅವರೇ, ಆಯ್ತು, ಕಡೆ ದೂರವಾಣಿ ಕರೆ ತಗೋತೀವಿ. ಓಕೆ ಸರ್. ನಮಸ್ತೆ ಆಕಾಶವಾಣಿ. ಬೇರೆನೇ ಪ್ರಶ್ನೆ ಕೇಳಬೇಕು, ಟೈಮ್ ಇಲ್ಲ. ಹಲೋ ಸರ್, ಬೇರೆನೇ ಪ್ರಶ್ನೆ ಕೇಳ್ಬಿಡಿ, ಟೈಮ್ ಇಲ್ಲ. ಸರ್, ನಮ್ಮ ಹತ್ರ ಒಂದು 20 ರಾಸು ಮರಿಗಳೇ ಇವೆ, ಆದ್ರೆ ಎಷ್ಟೇ ಬೆಳವಣಿಗೆ ಆದ್ರೂ ಬೆಳವಣಿಗೆ ಇಲ್ಲ ಸರ್, ಅದ್ರ ಬಗ್ಗೆ ಕೇಳಬೇಕಿತ್ತು. ಎಂತ ಮರಿಗಳ? ಆಡು ಮರಿಗಳು ಸರ್. ಓಕೆ, ಎಷ್ಟು ವಯಸ್ಸು? ಹಾಲು ಬಿಡಿಸ್ಕೊಂಡಿದಾವ? ಹಾಲು ಬಿಡಿಸ್ಕೊಂಡಿದಾವ ಸರ್. ವೆರಿ ಸಿಂಪಲ್, ಇಲ್ಲಿ ಗಾಯತ್ರಿ ಫೀಡ್ಸ್ ಅವ್ರದ್ದು ಕುರಿಗಳದ್ದು ಫೀಡ್ಸ್ ಸಿಗುತ್ತೆ ಮೈಸೂರು ನಂಜನಗೂಡಲ್ಲಿ. ತಗೊಂಡು ಕೊಡಿ, ಸುಮ್ಮನೆ ತಲೆ ಕೆಡಿಸ್ಕೊಂಬೇಡಿ. ಒಂದು ತಿಂಗಳಿಗೆ 3-4 ಕೆಜಿ ತೂಕ ಬರ್ತವೆ. ಹೌದು ಸರ್. ಡಾಕ್ಟರ್ದು ನಂಬರ್ ಕೊಡಿಸ್ತೀವಿ, ಅವ್ರನ್ನ ಫೋನ್ ಮಾಡಿ ಕೇಳ್ಕೊಬಿಡಿ ಅಪ್ಪ. ಸರ್ ನಿಮ್ಮ ನಂಬರ್ ಹೇಳಿ ಸರ್, ದಯಮಾಡಿ ಹೇಳಿ ಸರ್ ತಮ್ಮ ಮೊಬೈಲ್ ಸಂಖ್ಯೆ. ಸರ್ 9845186148. ಇನ್ನೊಂದು ಸರಿ ಕನ್ನಡದಲ್ಲಿ ಹೇಳ್ಬಿಡಿ. 9845186148. ಇನ್ನೂ ಒಂದು ಕಿತ ಹೇಳ್ಬೇಕಂತ ಹೇಳಿ. 9845186148. ಕೇಳಿದ್ರೆ ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಈವರೆಗೆ ಆಲಿಸಿದ್ರೆ, ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಇದು ಈ ಬಾನುಲಿ ಸರಣಿಯ ಕಟ್ಟ ಕಡೆಯ ಕಾರ್ಯಕ್ರಮ. ಇಲ್ಲಿಗೆ ಮೇವು ಮೆಲುಕು ಬಾನುಲಿ ಸರಣಿ ಮುಕ್ತಾಯ ಆಗುತ್ತೆ. ನಿಮಗೀಗಾಗಲೇ ಗೊತ್ತಿದೆ, ನಾಳೆ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮತ್ಸ್ಯ ತರಂಗ, ಮೀನು ಸಾಕಾಣಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಬನ್ನಿ ಅಲ್ಲಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಬಹಳ ಸೊಗಸಾಗಿ ಉತ್ತರವನ್ನು ನೀಡಿದಂತಹ ಪಶುವೈದ್ಯರಾದ ಹಾಗೆ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚನ್ನೇಗೌಡ ಅವರಿಗೆ ವಂದಿಸ್ತಾ ಈ ಬಾನುಲಿ ಸರಣಿಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳು, ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಪಶು ಆಹಾರ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಮೈಸೂರಿನ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚನ್ನೇಗೌಡ. ಇವರೊಂದಿಗೆ ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ, ತಾಂತ್ರಿಕ ನೆರವು ಮುರಳೀಧರ ಹಾಗೂ ಶಿವನಂಜಯ್ಯ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಸ್ಟಿಲ್ ಕನ್ಫ್ಯೂಷನ್? ನನ್ನ ಮಗನಿಗೆ ಒಳ್ಳೆ ಆಪ್ಷನ್ ಬೇಕು, ಬಟ್ ಕ್ಯಾಂಪಸ್ ನೋಡಕ್ಕೆ ಚಾನ್ಸಸ್ ಸಿಗ್ತಿಲ್ಲ. ಅಷ್ಟಕ್ಕೆ ಟೆನ್ಷನ್, ಚಾನ್ಸ್ ಎಲ್ಲರಿಗೂ ಸಿಗುತ್ತೆ. ಮೇ 31 ಬೆಳಿಗ್ಗೆ 10 ಗಂಟೆಗೆ ಜೆ ಎಸ್ SSSTU SJC ಕ್ಯಾಂಪಸ್ ಮೈಸೂರಲ್ಲಿ ಓಪನ್ ಡೇ 2025 ಇದೆ. ಓಪನ್ ಡೇ ಅಂದ್ರೆ ಏನ್ ನಡೆಯುತ್ತೆ? ಪ್ರಾಜೆಕ್ಟ್ ಎಕ್ಸಿಬಿಷನ್, ಲ್ಯಾಬ್ ಡೆಮೋಸ್, ಫ್ಯಾಕಲ್ಟಿ ಮತ್ತೆ ಸ್ಟೂಡೆಂಟ್ ಜೊತೆ ಇಂಟರಾಕ್ಷನ್, ಪ್ಲಸ್ ಪೋಸ್ಟರ್ ಪ್ರೆಸೆಂಟೇಶನ್ ಕೂಡ ಇರುತ್ತೆ. ಥೀಮ್ ಈಸ್ ಸಸ್ಟೈನಬಿಲಿಟಿ ಇನ್ ಹೆಲ್ತ್, ಎನರ್ಜಿ ಅಂಡ್ ಎನ್ವೈರನ್ಮೆಂಟ್. ಸೂಪರ್, ಡೆಫಿನೆಟ್ಲಿ ಹೋಗ್ತೀನಿ. ನೀವು ಕೂಡ ಮಿಸ್ ಮಾಡಬೇಡಿ JSSSTU ಇದೇ ಮೇ 31st SJC ಕ್ಯಾಂಪಸ್ ಮೈಸೂರು. ರೈತ ಬಾಂಧವರೇ, ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನಮ್ಮ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯಲ್ಲಿ ಫ್ಲೋರ್ ಮಿಲ್ಲಿಂಗ್ ಮತ್ತು ಬೇಕಿಂಗ್ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯ ಹಿರಿಯ ತಾಂತ್ರಿಕ ಅಧಿಕಾರಿ ಡಾ ಕೆ ಅಶ್ವಥ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ.